ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ನೀವು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿಂಗಳವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಣ್ಣಿನ ಬೆಳೆಗಳ ಬೆಳವಣಿಗೆಗೆ ಹಾಗೂ ಅಧಿಕ ಇಳುವರಿಗಾಗಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ತೋಟಗಾರಿಕೆ ವಿಷಯ ತಜ್ಞರಾದ ನಾಗರಾಜ್ ಕುಸುಗೂರು ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಕೇಳೋಣ, ಹಣ್ಣಿನ ಬೆಳೆಗಳ ಬೆಳವಣಿಗೆಗೆ ಹಾಗೂ ಅಧಿಕ ಇಳುವರಿಗಾಗಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತೋಟಗಾರಿಕೆ ವಿಷಯ ತಜ್ಞರಾದ ನಾಗರಾಜ್ ಕುಸುಗೂರು ಅವರೊಂದಿಗೆ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಣ್ಣಿನ ಬೆಳೆಗಳ ಬೆಳವಣಿಗೆಗೆ ಹಾಗೂ ಅಧಿಕ ಇಳುವರಿಗಾಗಿ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು, ಇವತ್ತು ನಾವು ಹಣ್ಣಿನ ಬೆಳೆಗಳನ್ನ ನಾಟಿ ಮಾಡಿದ್ರೆ ಅಷ್ಟೇ ಸಾಲದು, ಸಮತೋಲನವಾಗಿ ಅವಕ್ಕೆ ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ, ಜೊತೆಗೆ ನೀರನ್ನು ಸಹ ಸರಿ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಈ ಒಂದು ಹಣ್ಣಿನ ಬೆಳೆಗಳಲ್ಲಿ ಉತ್ತಮವಾದ ಒಂದು ಇಳುವರಿಯನ್ನ ಪಡೆದು ನಾವು ಹೆಚ್ಚಿನ ಒಂದು ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸುವಂತಹ ನಾಗರಾಜ್ ಕುಸುಗೂರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲೇದಾಗಿ ಈ ಒಂದು ಹಣ್ಣಿನ ಬೆಳೆಗಳ ಬೆಳವಣಿಗೆಗೆ ಅಂತಂದ್ರೆ ಇವತ್ತು ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ, ಜೊತೆಗೆ ಅಧಿಕ ಇಳುವರಿ ಪಡಿಬೇಕಂತಂದ್ರೆ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ ಸರ್? ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಾನು ಹಣ್ಣಿನ ಬೆಳೆಗಳ ಬಗ್ಗೆ ತಮ್ಮಲ್ಲೇ ವಿಷಯಗಳನ್ನ ಕೆಲವು ಹಂಚಿಕೊಳ್ಬೇಕಂತ ಇಲ್ಲಿಗೆ ಬಂದಿದ್ದೀನಿ. ಈಗ ಮುಖ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂದ್ರೆ, ಕೃಷಿಗೆ ಪ್ರಧಾನವಾದಂತಹ ಕೃಷಿ ಬೆಳೆಗಳನ್ನ ಬೆಳೀತಾ ಹೋಗ್ತಾರೆ. ಅವಾಗ ನಾವು ಬರೀ ಬೆಳೆ ಬೆಳೆಯುವುದರ ಕಡೆಗೆ ಗಮನ ಹರಿಸ್ತಾರೆ, ತಮ್ಮ ಆರೋಗ್ಯದ ಕಡೆ ಯಾರು ಗಮನ ಹರಿಸೋದಿಲ್ಲ. ಸೊ ಯಾಕಪ್ಪ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಆರ್ಥಿಕವಾಗಿ ಹಿಂದಿದೆ ನಮ್ಮ ದೇಶ ಅಂತ ಹೇಳಬೇಕಂದ್ರೆ, ನಾವ್ಯಾರು ಸರಿಯಾಗಿ ಪೋಷಕಾಂಶಗಳನ್ನು ನಾವು ಬಳಸ್ತಾ ಇಲ್ಲ, ತಿಂತಾ ಇಲ್ಲ. ಯಾಕಂದ್ರೆ ನಮ್ಮ ವೈದ್ಯಕೀಯ ಸಂಶೋಧನೆ ಪ್ರಕಾರ ಪ್ರತಿಯೊಬ್ಬ ಪ್ರಜೆಯು 150 ಗ್ರಾಂ ಹಣ್ಣುಗಳನ್ನು ಸೇವಿಸಬೇಕು, 250 ಗ್ರಾಂ ತರಕಾರಿಗಳನ್ನು ಸೇವಿಸಬೇಕು. ಆ ರೀತಿ ಸೇವಿಸಿದಾಗ ನಾವು ಉತ್ತಮ ಆರೋಗ್ಯವಾಗಿರ್ತೀವಿ. ಉತ್ತಮ ಆರೋಗ್ಯವಾಗಿದ್ರೆ ನಾವು ಏನೆಲ್ಲ ಕಾಣ್ಬೋದು. ಇವತ್ತು ಆರೋಗ್ಯ ಚೆನ್ನಾಗಿದ್ದರೆ ನಾವೇನೆಲ್ಲ, ಆರೋಗ್ಯ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಲ್ಲ. ಈ ಒಂದು ನಿಟ್ಟಿನಲ್ಲಿ ಹಣ್ಣುಗಳನ್ನು ಬೆಳೆಗಳ ಬೆಳೆಯುವುದ್ರ ಬಗ್ಗೆ ತಾವೆಲ್ಲ ಗಮನ ಹರಿಸಬೇಕು. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಕ್ಕಾಗಲಿಲ್ಲಪ್ಪ ಅಂದರೆ ತಮ್ಮ ಹೊಲ ಬದುಗಳಲ್ಲಿ ಕನಿಷ್ಠ 2 ಅಥವಾ 3, ಈ ಹಿಂದೆ ಏನ್ ಮಾಡಿದ್ರು ಅಂದ ನಮ್ಮ ತಾತ ಅಜ್ಜಂದ್ರು ಎಲ್ಲ ಹೊಲದಲ್ಲಿ ಒಂದ ಎರಡು ಗಿಡಗಳು ಹಾಕಿ ಹೋಗ್ತಿದ್ರು. ಇವಾಗ ನಾವೇನ್ ಮಾಡಿದ್ವಿ, ಏ ಇಲ್ಲ ಅದು ನಮಗೆ ಹಳೆ ಮರ ಆ ತರ ಈ ತರ ಅಂತೇಳಿ ಎಲ್ಲ ಕಡ್ದಾಕಿ ಎಲ್ಲ ಹಣ್ಣಿನ ಮರಗಳನ್ನ ನಾಶ ಮಾಡಿ ಬರೇ ಕೃಷಿ ಬೆಳೆಗೆ ಪ್ರಧಾನವಾಗಿ ಮತ್ತೆ ಕೃಷಿ ಬೆಳೆಯಲ್ಲಿ ಯಥೇಚ್ಛವಾಗಿ ಗೊಬ್ಬರ ಹಾಕಿ ಭತ್ತ ಬೆಳೆದು ಒಂದೇ ನಿರಂತರವಾಗಿ ಬೆಳೆದು ಇಳುವರಿ ಖಂಡಿತ ಕುಂಠಿತವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈಗ ಮೊದಲಿನ ತರ ಏನಪ್ಪಾ ಅಂತಂದ್ರೆ ಹಲವಾರು ಹಣ್ಣುಗಳನ್ನ ನಾವು ಬೆಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಉದಾಹರಣೆ ಈಗ ಮಾವು, ನಮ್ಮ ದೇಶದಲ್ಲಿ ಇದು ಅತ್ಯಂತ ಪ್ರಮುಖವಾದ ಬೆಳೆಯಾಗಿದ್ದು ಇದನ್ನು ನಮ್ಮ ಭಾರತ ದೇಶ ಸುಮಾರು 46% ಬೆಳೀತಾ ಇದೆ. ಜಗತ್ತಿನಾದ್ಯಂತ ನಮ್ಮ ಭಾರತದ ಕಾಂಟ್ರಿಬ್ಯೂಷನ್ 46% ಇದೆ, ಇನ್ನು ಉಳಿದ ದೇಶಗಳೆಲ್ಲ 60% ಹಿಂಗೆಲ್ಲ ಇದೆ. ಸೊ ಇಂಥ ಇದರಲ್ಲಿ ಈ ಮಾವು ಬೆಳೆ ಏನಪ್ಪ ಒಂದು ಸಮತೋಲನವಾದ ನಿರ್ವಹಣೆ ಏನಪ್ಪಾ ಅಂತಂದರೆ ಇದು ಮುಖ್ಯವಾಗಿ ಒಂದು ವರ್ಷ ಬೆಳೆ ಹೂ ಬಿಡುತ್ತೆ, ಒಂದು ವರ್ಷ ಹೂ ಬಿಡಲ್ಲ, ಇದೇ ಇದರ ಮುಖ್ಯವಾದ ಒಂದು ಸಮಸ್ಯೆ. ಸೊ ಯಾಕಪ್ಪ ಹೂ ಬಿಡಲ್ಲ ಅಂತಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ, ನೈಟ್ರೋಜನ್ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಆ ನೈಟ್ರೋಜನ್ ಪರ್ಸೆಂಟೇಜನ್ನು ಕಡಿಮೆ ಮಾಡಬೇಕು, ಕಾರ್ಬೋಹೈಡ್ರೇಟ್ ಪರ್ಸೆಂಟನ್ನು ಹೆಚ್ಚಿಗೆ ಮಾಡಿದರೆ ಅದು ಪ್ರತಿ ವರ್ಷ ಇಳುವರಿ ಕೊಡ್ತದೆ. ಅದು ಹೆಂಗಪ್ಪ ಅಂತಂದರೆ ನಿರಂತರವಾಗಿ ಅದನ್ನು ಪ್ರತಿ ವರ್ಷ ನಾವು ಚಾಟಣಿ ಮಾಡಬೇಕು. ಚಾಟಣಿ ಅಂದರೆ ಪ್ರೂನಿಂಗ್ ಅಂತಾರೆ. ಪ್ರೂನಿಂಗ್ ಅಂದರೆ ಈ ಕೆಟ್ಟೋಗಿರೋ ಸತ್ತಿರೋ ಗೆಡ್ಡೋ ಡೆಡ್ ಅಂಡ್ ಡಿಕೆ ಪಾರ್ಟ್ಸು ಹಳೆ ಕೊಂಬೆಗಳು ರಂಬೆಗಳನ್ನು ಕಡ್ದಾಕಿದರೆ ಅದು ಚಿಗುರು ಹೊಸ ಚಿಗುರೆಲೆಯಲ್ಲಿ ಅದು ಹಣ್ಣು ಬಿಡೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅದೇ ಥರವಾಗಿ ನಾವು ನೀರು ನಿರ್ವಹಣೆ ಬಹಳ ಮುಖ್ಯ. ನಾವೇನು ಮಾಡ್ತೀವಿ, ಯಾವಾಗೋ ಒಂದು ಹಾಕಿದ ಮರ ನಾವು ತಿರುಗಿ ನೋಡೋದೇ ಇಲ್ಲ, ಅದೇ ತಪ್ಪು. ಯಾಕಂದರೆ ಆ ನೀರನ್ನು ನಾವು ಯಾವ ಟೈಮ್ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಫ್ಲವರಿಂಗ್ ಟೈಮಲ್ಲಿ ನಾವು ಯಾವತ್ತೂ ನೀರು ಕೊಡಬಾರ್ದು. ನೀರು ಇಲ್ಲದೇ ಇದ್ರೆ ಫ್ಲವರಿಂಗ್ ಹೆಚ್ಚಾಗುತ್ತೆ. ಅದೆಲ್ಲ ಬಿಡಿ, ಫ್ಲವರಿಂಗಲ್ಲಿ 100% ಆದರೂ ಅದರ 99% ಫ್ಲವರ್ಸ್ ಎಲ್ಲ ಬಿದ್ದು 1% ಮಾತ್ರ ಅದು ಕಾಯಿ ಕಟ್ಸುತ್ತೆ. ಅದಾದಮೇಲೆ 1%ಅಲ್ಲಿ ಅಷ್ಟೊಂದು ಇಳುವರಿ ಬರ್ತೈತೆ ನಮಗೆ. ಅಂಥ ಟೈಮಲ್ಲಿ ಏನಾಗುತ್ತದೆ, ಹೂ ಬಿದ್ದೋಗುತ್ತೆ, ಸಣ್ಣ ಸಣ್ಣ ನಟ್ಟುಗಳು ಹಣ್ಣುಗಳು ಬಿದ್ದೋಗುತ್ತವೆ. ಆ ಹಣ್ಣುಗಳು ಯಾಕೆ ಬಿದ್ದೋಗ್ತಪ್ಪ ಅಂದರೆ ಟ್ರೆಸ್ ಕಂಡೀಷನಿಂದ ಬೀಳ್ತವೆ. ಸೊ ಪಿ ನಟ್ ಸ್ಟೇಜ್ ಗೋಲಿ ಆಕಾರದಲ್ಲಿದ್ದಾಗ ನಾವು ಅದಕ್ಕೆ ಕ್ರಮೇಣವಾಗಿ ನೀರು ಕೊಡಬೇಕು. ಅದೇ ಒಂದು ಅಥವಾ ಎರಡು ಇರಿಗೇಷನ್ ಕೊಟ್ಟರೆ ಸಾಕು, ಆಮೇಲೆ ಹಣ್ಣುಗಳು ಆವಾಗವಾಗ ಬೀಳ್ತಾ ಇರ್ತವೆ, ಹೂ ಬೀಳ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ಅದರಲ್ಲಿ ಕಾರ್ಬೋರಿಲ್ ಅಂತ ಬರುತ್ತೆ, ಆ ಕಾರ್ಬೋರಿಲ್ ಒಂದು ಸ್ಪ್ರೇ ತಗೊಂಡ್ರೆ ಹೂಗಳು ಕೆಳಗಡೆ ಬೀಳೋದು ನಿಲ್ಲುತ್ತೆ, ಹೆಚ್ಚಿನ ಇಳುವರಿ ಪಡಿಬೋದು. ಆಮೇಲೆ ಇನ್ನೊಂದೇನೆಂದರೆ ನಾವು ಈಗೆಲ್ಲ ಫಾರ್ಮರ್ಸ್ ರೈತರುಗಳು ಏನು ಮಾಡ್ತಾರೆ, ತೆಂಗಿನ ತೋಟದಲ್ಲಿ ಹಾಕ್ತಾರೆ, ಇನ್ನೆಲ್ಲೋ ಒಂದು ಬೇಲಿಯಲ್ಲಿ ಹಾಕಿರ್ತಾರೆ. ಖಂಡಿತ ನೀವು ನೋಡ್ರಿ, ಸೂರ್ಯನ ಬೆಳಕು ಅದಕ್ಕೆ ಬೀಳಲಿಲ್ಲ ಅಂದರೆ ಖಂಡಿತ ಅದು ಫ್ಲವರಿಂಗ್ ಕೊಡೋದಿಲ್ಲ, ಇಳುವರಿ ಕೊಡೋದಿಲ್ಲ. ಯಚೇತವಾಗಿ ಅದಕ್ಕೆ ಬೆಳಕು, ಸೂರ್ಯನ ಬೆಳಕು ಬೇಕೇ ಬೇಕು. ಅದಕ್ಕೆ ಅದು ಏನು ಮಾಡ್ತಾರೆ ಗೊತ್ತಾ, ಸೂರ್ಯನ ಬೆಳಕು ಯಾವ ಕಡೆ ಬೀಳುತ್ತೋ ಅದೇ ಭಾಗಕ್ಕೆ ಅದು ಹೂಗಳನ್ನು ಬಿಟ್ಟಿರುತ್ತೆ, ಕಾಯಿಗಳನ್ನು ಬಿಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಹೆಚ್ಚಿಗೆ ಬೆಳಕು ಬೀಳಂಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಯಾರು ತೆಂಗಿನ ಮರದಲ್ಲಿ ತೆಂಗಿನ ತೋಟದಲ್ಲಿ ಮಾವಿನ ಗಿಡ ಹಾಕಬಾಡ್ರಿ, ಆ ಮಾವಿನ ಗಿಡನೂ ಫಸಲು ಬರಲ್ಲ, ತೆಂಗಿನ ಗಿಡನೂ ಫಸಲು ಬರಲ್ಲ. ಆಮೇಲೆ ಈ ತೆಂಗಿನ ಗಿಡದಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವರು ಸಿಕ್ಕಾಪಟ್ಟೆ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಹೋಗಿರ್ತಾರೆ. ಸೊ ಅಲ್ಲಿ ಕೂಡ ಅಷ್ಟೇ, ಬೆಳಕು ಬೀಳಲಿಲ್ಲ ಅಂದರೆ ಅಲ್ಲಿ ಕೂಡ ಅದು ಕೈ ಕಟ್ಟೋದೇ ಇಲ್ಲ. ಆಮೇಲೆ ಯಾವಾಗಲೂ ಪ್ಲಾಂಟಿಂಗ್ ಮಾತ್ರ ತೆಂಗಿನಲ್ಲಿ ಆ್ಯಂಗಲ್ ಪ್ಲಾಂಟಿಂಗ್ ಮಾಡಬೇಕು. ಆ್ಯಂಗಲ್ ಪ್ಲಾಂಟಿಂಗ್ ಅಂದರೆ ತ್ರಿಕೋನ ಆಕಾರದಲ್ಲಿ ಪ್ಲಾಂಟಿಂಗ್ ಮಾಡಬೇಕು. ತ್ರಿಕೋನ ಆಕಾರದಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಕ್ರಮೇಣವಾಗಿ ಬೆಳಕು ಎಲ್ಲ ಗಿಡಕ್ಕೂ ಬಿಡುತ್ತೆ. ಸೊ ಹಿಂಗಾಗಿ ಪ್ಲಾಂಟಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್. ಫಸ್ಟಿಗೆ ಏನು ನಾವೇನು ಒಂದ್ಸಲ ಪ್ಲಾಂಟಿಂಗ್ ಮಾಡಿದರೆ 1 ವರ್ಷ ಬಾಳ್ತೈತೆ ಅದು ಗಿಡ. ಅದಕ್ಕೂ ನಾವು ಗಿಡ ನೆಡುವಾಗ ಭಾಳ ಪ್ಲಾನ್ ಮಾಡಿ ಆ ಗಿಡ ನೆಡಬೇಕು. ಅದ್ರ ಜೊತೆಗೆ ನಾವು ಬಾಳೆ ಬೇಸಾಯಕ್ಕೆ ಹೋದ್ನಂದ್ರೆ ನಾವು ಬಾಳೆ ಏನು ಮಾಡ್ತೇವೆ, ಬಾಳೆಯಲ್ಲಿ ಫಸ್ಟಿಗೆ ಹಾಕಿದ ತಕ್ಷಣ ಬಾಳೆ ಹಾಕಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ, ಖಂಡಿತ ಏನಾಗಲ್ಲ ಸ್ವಾಮಿ. ಪ್ಲಾಂಟ್ಸು ಯಾರಿಗೂ ತೊಂದರೆ ಕೊಡಲ್ಲ, ನಾವು ತೊಂದರೆ ಕೊಡ್ತೇವೆ ಇನ್ನೊಬ್ಬರಿಗೆ, ಮನುಷ್ಯ ತೊಂದರೆ ಕೊಡ್ತಾನೆ, ಬಟ್ ಸಸ್ಯಗಳು ಯಾರಿಗೂ ತೊಂದರೆ ಕೊಡಲ್ಲ. ಅದೇನೇ ಇರಲಿ, ಆದ್ರೆ ಬನ್ನ ನೀವು ಬಾಳೆ ಹಾಕಿದ ನಂತರ 1 ತಿಂಗಳವರೆಗೆ ಅದಕ್ಕೆ ನೀವು ಏನೇನು ಕಲ್ಚರ್ ಏನೇ ಪ್ರಾಕ್ಟೀಸ್ ಮಾಡಿದ್ರು ಅವು ಏಳಿಗೆ ಆಗೋದಿಲ್ಲ. ಯಾಕಂದ್ರೆ ಮುಖ್ಯವಾಗಿ ಬೇರು ಅಭಿವೃದ್ಧಿಗೊಳ್ಳಬೇಕು. ಬೇರು ಅಭಿವೃದ್ಧಿಗೊಂಡ ನಂತರ ಅದನ್ನು ನಾವು ಕ್ರಮೇಣವಾಗಿ ಒಂದು ಹಂತದಲ್ಲಿ ಗೊಬ್ಬರ ಕೊಡಬೇಕು. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಕೊಡೋದು ಮಾಡಿ ನಾವು ಸಾವಯವ ಗೊಬ್ಬರಗಳನ್ನೇ ಮಾತ್ರ ಕೊಡಬೇಕು. ಸಾವಯವ ಗೊಬ್ಬರಗಳಂದ್ರೆ ಯಾವ ಕೊಡ್ಬೋದು, ನಾವು ಕ್ರಮೇಣವಾಗಿ ಸಗಣಿ ಗೊಬ್ಬರ ಕೊಡಬೇಕು. ಅದಾಗಲಿಲ್ಲ ಅಂದರೆ ವರ್ಮಿ ಕಾಂಪೋಸ್ಟ್ ಕೊಡಬೇಕು. ಅದು ಸಿಗಲಿಲ್ಲಪ್ಪ ಅಂದರೆ ಸ್ವಲ್ಪ ನೀಮ್ ಕೇಕ್ ಹಾಕ್ರಿ ಸ್ವಾಮಿ, ಬೇವಿನಿಂಡಿ ಹಾಕಿದ್ರೆ ಅಲ್ಲಿ ಏನು ಮಾಡ್ತದೆ, ಅದಕ್ಕೊಂದು ಹುಳ ಬರ್ತದೆ, ಗಡ್ಡೆ ತಿನ್ನಕ್ಕೆ ಒಂದು ಹುಳ ಬರ್ತಾ ಇರ್ತದೆ. ಆ ಹುಳನ ಕಂಟ್ರೋಲ್ ಮಾಡೋದು ಬೇವಿನಿಂಡಿ ಮಾತ್ರ, ಇನ್ನು ಬೇರೆ ಯಾವುದರಲ್ಲೂ ಕಂಟ್ರೋಲ್ ಆಗೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಒಂದು ಅದಕ್ಕೆ 50 ಗ್ರಾಮ್ ಬೇವಿನಿಂಡಿ ಹಾಕ್ರಿ. ಕ್ರಮೇಣವಾಗಿ ಅದು ಬೆಳೆದ ನಂತರ 2 ತಿಂಗಳಿಗೊಂದ್ಸಲ ಗೊಬ್ಬರ ಕೊಡಬೇಕು, 4 ತಿಂಗಳಿಗೊಂದ್ಸಲ ಗೊಬ್ಬರ ಕೊಡಬೇಕು, ತಿರ್ಗಾ 6 ತಿಂಗಳಿಗೊಂದ್ಸಲ ಗೊಬ್ಬರ ಕೊಡಬೇಕು. ಕ್ರಮೇಣವಾಗಿ ಗೊಬ್ಬರನ ಎಷ್ಟು ರೆಕಮೆಂಡೇಷನ್ ಇರುತ್ತೆ, 250 ಕೆ ಜಿ ಪರ್ ಹೆಕ್ಟರ್ ಇದೆ ಅದು ರೆಕಮೆಂಡೇಷನ್ ಡೋಸು, ಅದನ್ನ ನೀವು 3 ಹಂತದಲ್ಲಿ ಕೊಡಬೇಕು. ಹೆಂಗೆ ಕೊಡಬೇಕು, 2, 4, 6 ಕೊಟ್ಟರೆ ಬಿಫೋರ್ ಫ್ಲವರಿಂಗ್ ಕೊಡಬೇಕು, ಹೂವು ಆಗೋದಕ್ಕಿಂತ ಮೊದಲೇ ಕೊಡಬೇಕು. ಹೂವು ಆದ ನಂತರ ಕೊಟ್ಟರೆ ಅದು ತಗೊಳ್ಳೋದೇ ಇಲ್ಲ. ಅದಾದ ನಂತರ ಹೂವು ಆಗಿ ಗೊಂಚಲು ಅದು ಬನಾನ ಬಂಚು ಬರೋ ಟೈಮ್ನಲ್ಲಿ ನೀವು ಏನು ಮಾಡಬೇಕು, ಇವಾಗೆಲ್ಲ IHR ಬೆಂಗಳೂರಿನವರು ಅನೇಕ ಸಂಶೋಧನೆ ಮಾಡಿ ಒಂದು ಬನಾನ ಸ್ಪೆಷಲ್ ಅಂತ ಮಾಡಿದರೆ, ಆ ಬನಾನ ಸ್ಪೆಷಲ್ ಅಂತ ನೀವು ಅದನ್ನು ಸ್ಪ್ರೇ ತೊಗೊಂಡ್ರೆ ಏನಾಗತ್ತಂದ್ರೆ ಫ್ರೂಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ನಿಮಗೆ ಅದರ TSS ಕಂಟೆಂಟ್, ಅಸಿಡಿಟಿ ಅವೆಲ್ಲ ಒಳ್ಳೆ ಪ್ರಮಾಣದಲ್ಲಿ ನಿಮಗೆ ಸಿಗ್ತವೆ. ಅದಕ್ಕೋಸ್ಕರ ನೀವು ಈ ರಸಗೊಬ್ಬರ ಏನಾಯ್ತಾರೆ ಈ ಒಂದು ಹಂತದಲ್ಲೇ ನೀವು ಕೊಡಬೇಕು. ಅದರ ಜೊತೆಗೆ ನೀರು ನಿರ್ವಹಣೆ ಎಷ್ಟು ಮುಖ್ಯನೋ ಹಂಗೆ ಇದರಲ್ಲಿ ಬರ್ಡ್ಸ್ ಡ್ಯಾಮೇಜ್ ಕೂಡ ಅಷ್ಟೇ ಮುಖ್ಯ. ಸರ್, ನಾವು ಫಸ್ಟ್ ಏನು ಮಾಡಬೇಕಂದ್ರೆ ನೀರು ಕೊಡಬೇಕಂದ್ರೆ ನಾವು ಯಾವಾಗಲೂ ಟ್ರಸ್ ಕಂಡೀಷನಲ್ಲಿ ಕೊಡಬೇಕು. ಟ್ರಸ್ ಕಂಡೀಷನ್ ಅಂದರೆ ಗಿಡ ಬಾಡಂಗಿರಬೇಕು, ಒಣಗ ಸ್ಟೇಜ್ ಬಂದಾಗ ನೀರು ಕೊಟ್ಟರೆ ಅದು ಎಫೆಕ್ಟಿವ್ ಆಗುತ್ತೆ. ನೀವು ಕಂಟಿನ್ಯೂ ಇನ್ನೂ ಹಸಿರಾಗಿರುತ್ತೆ, ಹೆಚ್ಚೆಚ್ಚವಾಗಿ ನೀರಿರುತ್ತೆ ಹಾಕು ಅಂತ ಹೇಳಿ ನೀರು ಹಾಕಿದರೆ ಅದು ಎಫೆಕ್ಟಿವ್ ಆಗೋದಿಲ್ಲ. ಅದು ಏನಪ್ಪ ಅಂದ್ರೆ ಭೂಮಿ ಸೀಳ್ಬೇಕು, ಬಿರುಕ್ಬೇಕು. ಆ ಬಿರುಕು ಬಂದಾಗ ಅದೇನಾಗ್ತದೆ, ಆ ಬಿರುಕು ಮುಖಾಂತರ ಗಾಳಿ ತಗೊಳ್ತತೆ ಬೇರು. ಬೇರೆ ಗಾಳಿ ತಗೊಂಡಾಗ ಆ ಬೇರಿನ ಉಸಿರಾಟ ನಾರ್ಮಲ್ ಲೆವೆಲ್ಗೆ ಬಂದು ಅದು ಕ್ರಮೇಣವಾಗಿ ನಿಮಗೆ ಹೆಚ್ಚಿನ ಇಳುವರಿ ಕೊಡಬಲ್ಲದು. ಬಾಳೆನೂ ಅಷ್ಟೇ, ಮಾವು ಅಷ್ಟೇ, ತೆಂಗು ಅಷ್ಟೇ, ಯಾವಾಗ ಒಣಗಿಸಿ ಒಣಗಿಸಿ ಕೊಡಬೇಕು ನೀರನ್ನ. ಸರ್, ಈಗ ಹಣ್ಣಿನ ಬೆಳೆಗಳ ಬೆಳವಣಿಗೆಗೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ, ಈ ಒಂದು ಪೋಷಕಾಂಶಗಳಾಗಿರ್ಬೋದು ಲಘು ಪೋಷಕಾಂಶಗಳಾಗಿರ್ಬೋದು? ಯಾವತ್ತು ಯಾರೋ ಹೇಳಿರ್ತಾರೆ ರೆಕಮೆಂಡೇಷನ್ ಅಂತ ಹೇಳಿ, ಆ ರೆಕಮೆಂಡೇಷನ್ 100ಕ್ಕೆ 100 ಹೇಳಿದ್ರೆ ನೀವು 100ಕ್ಕೆ 100 ಕೊಡಬೇಡಿ ಸ್ವಾಮಿ. ಕೊಡೋ ಯಾಕೆ ಕೊಡಬಾರ್ದು ಅಂದ್ರೆ ನಿಮಗೆ ಅದರಲ್ಲಿ ಸ್ವಲ್ಪ ಉಳಿತಾಯನೂ ಮಾಡಬಹುದು. ನೀವು ಯಾವಾಗಲೂ 75% ಕೊಡಬೇಕು, 1/3 ಕೊಡಬೇಕು. 100ಕ್ಕೆ 100 ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಮಣ್ಣು ಹೆವಿ, ಸಾಯಿಲು ಜಾಸ್ತಿ, ಫರ್ಟಿಲೈಸ್ ಹಾಕೋದ್ರೆ ವಿಷಪೂರಿತವಾಗಿರ್ತದೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, 1/3 ಗೊಬ್ಬರ ಕೊಡಬೇಕು. ಯಾವುದೇ ಗಿಡಗಳಿಗಾಗ್ಲಿ ರಿಂಗ್ ಮೆಥಡ್ ಅಲ್ಲೇ ಕೊಡಬೇಕು. ನೀವು ಸುಮ್ಮನೆ ಹಾಕಿದೆ ಹೋದೆ ಅನ್ನಂಗಿಲ್ಲ, ಸುತ್ತಲೂ 1 ಅಡಿ ತೆಗೆದು ಆಮೇಲೆ ಗೊಬ್ಬರ ಹಾಕಿ ತಿರ್ಗಾ ನೆಕ್ಸ್ಟ್ ಡೇ ಅಥವಾ ಅವತ್ತೇ ಸಾಯಂಕಾಲ ನೀವು ಆ ಮಣ್ಣನ್ನು ಮುಚ್ಚಬೇಕಾಗುತ್ತೆ. ಆಮೇಲೆ ಮರದಿಂದ 1.5 ಅಥವಾ 2 ಸಾಧ್ಯ ಇದ್ರೆ 3 ಸುತ್ತಲೂ ರಿಂಗ್ ಮೆಥಡಲ್ಲಿ ಯಾವಾಗಲೂ ಫರ್ಟಿಲೈಸರ್ ಕೊಡಬೇಕು. ಆಮೇಲೆ ಫರ್ಟಿಲೈಸರನ್ನು ರಸಗೊಬ್ಬರನ್ನು ಯಾವ ಬೇಕಾವ ಕೊಟ್ಟರೆ ತಗೊಳ್ಳಲ್ರಿ, ಅದು ರೈಟ್ ಟೈಮ್ ಕೊಡಬೇಕು, ರೈಟ್ ಡೋಸ್ ಕೊಡಬೇಕು, ರೈಟ್ ಮೆಥಡ್ ಕೊಡಬೇಕು. ನೀವು ಹೆಂಗೆ ಬೇಕಂಗೆ ಹಾಕಿದ್ರೆ ಆಗಲ್ಲ, ಆ ಒಂದು ಮೆಥಡಲ್ಲೇ ಹಾಕಬೇಕು. ಕರೆಕ್ಟ್ ಕ್ವಾಂಟಿಟಿ, ದಟ್ ಈಸ್ ರೈಟ್ ಡೋಸ್ ಅಂತಾರೆ, ಅದಕ್ಕೆ ಕರೆಕ್ಟ್ ಕ್ವಾಂಟಿಟಿನೇ ಕೊಡಬೇಕು. ಸೊ ಈ ಒಂದು ಫರ್ಟಿಲೈಸರ್ ನಿರ್ವಹಣೆ ಇದು ಅತಿ ಮುಖ್ಯವಾದ ಹಣ್ಣಿನ ಬೆಳೆಗಳಲ್ಲಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಸಪೋಟ ಮತ್ತು ಮಾವಲ್ಲಿ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಹೂವು ಆಡೋ ಟೈಮ್ನಲ್ಲಿ ನೀವೇನಾದರೂ ಗೊಬ್ಬರ ಕೊಟ್ಟರೆ ಅದು ಬೇರುಗಳು ವಿಷ ಆಗಿ ಕಂಪ್ಲೀಟ್ಲಿ ವಿಲ್ಟ್ ಆಗ್ಬಿಡುತ್ತೆ. ಹೆಚ್ಚಿನ ಗೊಬ್ಬರ ಕೊಟ್ಟರೆ ಅದಕ್ಕೆ ವಿಲ್ಟ್ ಅಂತಾರೆ. ವಿಲ್ಟ್ ಅಂದರೆ ಜಾಸ್ತಿ ಗೊಬ್ಬರ ಅಥವಾ ನೀರು ಕೊಟ್ಟನೆ ಅಂದರೆ ಸ್ವರ್ಗ ಹೋಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ, ಎಲೆಗಳೆಲ್ಲ ಉದುರೋಗ್ಬಿಡುತ್ತವೆ. ಅದಕ್ಕೋಸ್ಕರ ಕಡಿಮೆ ಪ್ರಮಾಣದಲ್ಲೇ ನೀರು ಕೊಡಬೇಕು, ಕಡಿಮೆ ಪ್ರಮಾಣದಲ್ಲೇ ಗೊಬ್ಬರ ಹಾಕಬೇಕು. ಆಮೇಲೆ ಸರ್ ಬರ್ತಾರೆ, ಸರ್ ಇದ್ದಕ್ಕಿದ್ದಂಗೆ ಗಿಡ ಒಣಗೋತು, ಸರ್ ಯಾಕೆ ಒಣಗುತ್ತೆ? ಜಾಸ್ತಿ ಪೋಷಕಾಂಶ ಕೊಟ್ಟರೆ ಒಣಗುತ್ತೆ, ಜಾಸ್ತಿ ನೀರು ಕೊಟ್ಟರೆ ಒಣಗುತ್ತೆ. ಹಂಗೆ ಸಪೋಟನು ಅಷ್ಟೇ, ಸಪೋಟದಲ್ಲಿ ನೀವು ಅದಕ್ಕೆ ಏನು ನೀವು ಹೆಚ್ಚಿಗೆ ಕೇರ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಏನನ್ನೂ ಬಯಸೋದಿಲ್ಲ, ಓನ್ಲಿ ಅದು ಏನಪ್ಪ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು. ನೀರು ಜಾಸ್ತಿ ಬೇಕು, ಗೊಬ್ಬರ ನೀವು ಅದನ್ನ ಕೊಡದಿದ್ರೂ ಬರ್ತದೆ ಕ್ರಾಪ್. ಯಾಕಂದ್ರೆ ರೂಟ್ಸ್ ಎಲ್ಲ ಬಹಳ ಡೀಪ್ ಹೋಗಿರ್ತವೆ, ನೀವು ಎಷ್ಟೇ ಗೊಬ್ಬರ ಹಾಕಿರೋ ಮೇಲಿದ್ದ ಬೇರುಗಳು ಅಷ್ಟೇ ಎಳ್ಕೊಳ್ಳೋದು, ಕೆಳಗಡೆ ಡೀಪ್ ಅಲ್ಲೇ ಹೋಗಿರ್ತಕ್ಕಂತ ರೂಟ್ಗೆ ನೀವು ಗೊಬ್ಬರ ಕೊಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಗೊಬ್ಬರನ ನೀವು ಮಿತವಾಗಿ ಕೊಡ್ರಿ. 100ಕ್ಕೆ 100 ಇಷ್ಟು ಇದ್ರೆ, 100 ಕೆಜಿ ರೆಕಮೆಂಡ್ ಮಾಡಿದ್ರೆ 75% ಕೊಡ್ರಿ. ಈ ಒಂದು ಹಂತದಲ್ಲಿ ನೀರು ನಿರ್ವಹಣೆ, ರಸಗೊಬ್ಬರ ನಿರ್ವಹಣೆ ಬಹಳ ಮುಖ್ಯ, ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಮುಖ್ಯವಾಗಿ ಬೇಕಾಗ್ತದೆ. ಅಂದ್ರೆ ಹಣ್ಣಿನ ಬೆಳೆಗಳ ಒಂದು ಬೆಳವಣಿಗೆಯಲ್ಲಿ ಅಂದ್ರೆ ಬರೀ ಪೋಷಕಾಂಶಗಳು ಅಷ್ಟೇನೆ ಪಾತ್ರ ವಹಿಸ್ತಾವ, ಏನು ಲಘು ಪೋಷಕಾಂಶಗಳು ಬೇಕಾಗ್ತವೆ ಸರ್? ಸರ್, ಈಗ ಲಘು ಪೋಷಕಾಂಶಗಳು ಹೆಚ್ಚಾಗಿ ಬೇಕಾಗಿರಲ್ಲ ಸರ್, ಬೇಸ್ಡ್ ಆನ್ ಸಾಯಿಲ್. ಸಾಯಿಲ್ ಅಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇರ್ತವೆ, ಆಲ್ಮೋಸ್ಟ್ ಆಲ್ ಎಲ್ಲ ಇರ್ತವೆ. ಎಲ್ಲೋ ಒಂದೊಂದು ಸಾಯಿಲ್ ಅಲ್ಲಿ ಕೆಲವು ನ್ಯೂಟ್ರಿಯೆಂಟ್ಸ್ ಇರಲ್ಲ, ಅಂತ ಟೈಮಲ್ಲಿ ಕೆಲವು ಜಿಂಕ್ ಇರಲ್ಲ, ಕೆಲವು ಮಣ್ಣಿನಲ್ಲಿ ಬೋರಾನ್ ಇರಲ್ಲ. ಅಂತ ಟೈಮ್ನಲ್ಲಿ ನೀವು ಯಾವುದು ಕಡಿಮೆ ಇದೆ ಅನ್ನೋದನ್ನ ಮಣ್ಣು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ. ಸುಮ್ ಸುಮ್ಮನೆ ನಮ್ಗೆ ಹೆಂಗೆ ಗೊತ್ತಾಗೋದಿಲ್ಲ. ಮಣ್ಣು ಪರೀಕ್ಷೆ ಮಾಡಿದಾಗ ಅವ್ರು ಹೇಳ್ತಾರೆ ಜಿಂಕ್ ಕಡಿಮೆ ಇದೆ ಜಿಂಕ್ ಹಾಕ್ರಿ, ಬೋರಾನ್ ಕಡಿಮೆ ಇದೆ ಬೋರಾನ್ ಕಡಿಮೆ ಹಾಕ್ರಿ. ಆಮೇಲೆ ಸಲ್ಫರ್, ಸಲ್ಫರ್ ಕೂಡ ಅದು ಹಣ್ಣು ಬೆಳವಣಿಗೆಯಲ್ಲಿ ಸಲ್ಫರ್ ಬಹಳ ಮುಖ್ಯ. ಸಲ್ಫರ್ ಏನ್ ಮಾಡ್ತದೆ ಅಂತಂದ್ರೆ ಅದು ಇಟ್ ಲೀಡ್ಸ್ ಟು ಅಮೋನಿಯಾ. ಹಣ್ಣಾಗ್ಲಿಕ್ಕೆ ಅದು ಸಲ್ಫರ್ ಬಹಳ ಅತಿ ಮುಖ್ಯ ಅದು. ಹಿಂಗಾಗಿ ಎಲ್ಲಾ ಕೊಡ್ಲಿಕ್ಕೆ ಆಗಲ್ಲ ಸರ್, ಒಂದು 2-3 ಅಷ್ಟೇ ಕೊಡಬಹುದು. ಈಗ ನೀವ್ ಹೇಳಿದ್ರ ಸರ್, ಈಗ ಅಧಿಕವಾಗಿ ನಮಗೆ ಏನು ಲಘು ಪೋಷಕಾಂಶಗಳು ಬೇಕಾಗಲ್ಲ ಬೆಳೆಗಳಿಗೆ ಅಂತಂದ್ರೆ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರು ಅವು ಬೆಳೆ ಮೇಲೆ ಏನಾದ್ರೂ ಕುಂಠಿತ ಆಗುತ್ತಾ? ಇಲ್ಲ ಖಂಡಿತ, ಕಡಿಮೆ ಪ್ರಮಾಣದಲ್ಲಿ ಕೊಟ್ಟರೆ ಏನಾಗಲ್ಲ. ಅದು ಏನ್ರಿ, ಅದು ಲಘು ಪೋಷಕ ಅಂದ್ರೇನು, ಎಲ್ಲ ಪಿಪಿಎಂ ಒಳಗಿರ್ತವೆ, ಗ್ರಾಮ್ಸ್ ಅಲ್ಲಿ ಇರ್ತವೆ, ಕೆಜಿಯಲ್ಲಿ ಲೆಕ್ಕ ಬರೋದೇ ಇಲ್ಲ. ಅದು ಒಂದೊಂದು ಲಘು ಪೋಷಕ ಅಂಶಗಳು ಇಲ್ಲಿ ಇರೋದೇ ಇಲ್ಲ. ನಾವು ಬೇಸ್ಡ್ ಆನ್ ಸಾಯಿಲ್ ರಿಕ್ವೈರ್ಮೆಂಟು ಇಲ್ಲಿ ಏನಪ್ಪ ಕ್ಯಾಲ್ಸಿಯಂ ಬೇಕೋ, ಮೆಗ್ನೀಷಿಯಂ ಬೇಕೋ, ಬೋರಾನ್ ಬೇಕೋ, ಅವರೆಲ್ಲ ತರಿಸಿ ಇಟ್ಕೊಂಡಿರ್ತಾರೆ. ಆದರೆ ನಾವು ಒಂದೇ ಫಾರ್ಮಲ್ಲಿ ಸಿಗಲ್ಲ, ಎರಡು ಮೂರು ಫಾರ್ಮಲ್ಲಿ ಸಿಗ್ತದೆ, ಇನ್ನು ಒಂದು ಹಾಕಿದ್ರೆ ಇನ್ನೊಂದಿಗೆ ಎಫೆಕ್ಟ್ ಆಗ್ತದೆ. ಅದಕ್ಕೋಸ್ಕರ ನಾವು ಅದನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕೋದೇ ಬಹಳ ಮುಖ್ಯ. ಎಲ್ಲದಕ್ಕಿಂತ ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದ್ರೆ ಕಸ ತೆಗೆಯೋದು, ಕಸನು ಕೂಡ ಅದು ಒಂದು ನಿರ್ವಹಣೆ. ಯಾಕೆ ಗೊತ್ತಾ, ಹೆಚ್ಚಾಗಿ ನೀವು ನೀರು ಗೊಬ್ಬರ ಕೊಟ್ಟಂಗೆ ಕಸ ತಗೊಂಡು ಬೆಳೀತಾನೇ ಇರ್ತತಿ. ಈಗ ಅದಕ್ಕೆ ಮೇನ್ ಕ್ರಾಪಿಗೆ ಕೊಡಕ್ಕೆ ಬರೋದಕ್ಕೆ ಒಂದ್ಸಲ ಕೊಡೋದೇ ಇಲ್ಲ. ಅಂತ ಟೈಮಲ್ಲಿ ನೀವು ಏನ್ ಮಾಡಕಪ್ಪ ಅಂತಂದ್ರ ಮಲ್ಚಿಂಗ್ ಮಾಡಬೇಕು. ಗಿಡ ಸುತ್ತಲು ಪ್ಲಾಸ್ಟಿಕ್ ಹೊದಿಕೆ ಇಲ್ಲ ಏನ್ ಸಿಗುತ್ತೋ ಅದನ್ನ ಹೊದಿಕೆ ಹಾಕ್ಬೇಕು. ಹೊದಿಕೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಕಸ ಬರೋದಿಲ್ಲ, ಹಸಿ ಹೆಚ್ಚಾಗಿ ಹಿಡಿದಿಟ್ಕೊಳ್ಳುತ್ತೆ, ಪೋಷಕಾಂಶಗಳೆಲ್ಲ ಅಲ್ಲೇ ಇರ್ತವೆ. ಇಲ್ಲಪ್ಪ ನಾವು ಗೊಬ್ಬರ ಹಾಕಿ ಏನು ಮಾಡಲಿಲ್ಲ ಹಂಗೆ ಹೋದಂದ್ರೆ ಅದೆಲ್ಲ ಯೋಪರೇಟ್ ಆಗೋಗ್ಬಿಡುತ್ತೆ, ನೈಟ್ರೋಜನ್ ಆವೇ ಆಗಿ ಹೊರಟು ಹೋಗ್ಬಿಡುತ್ತೆ, ಫಾಸ್ಫರಸ್ ಪೊಟಾಷ್ ಅದನ್ನ ಸ್ವಲ್ಪ ಅವೆಲ್ಲ ಸಿಗ್ತಾವೆ ಬೇರುಗಳಿಗೆ. ಈಗ ಮಲ್ಚಿಂಗ್ ಮಾಡೋ ಉದ್ದೇಶ ಏನಂತಂದ್ರೆ ಅದು ಏದೋ ಆವೇ ಆಗಿ ಹೋಗದೆ ಇರಲಿ ಅಂತ, ಆಮೇಲೆ ಕಸ ಬರದೇ ಇರಲಿ ಅಂತ, ಆಮೇಲೆ ಹೆಚ್ಚಿನ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ ಮಲ್ಚಿಂಗ್. ಅದು ಅದಕ್ಕೆ ಬಹಳ ಮುಖ್ಯ ನೀರು ಹಣ್ಣಿನ ಬೆಳವಣಿಗೆಯಲ್ಲಿ. ಸರ್, ಈಗ ನೀವು ಒಂದು ಮಾತು ಹೇಳಿದ್ರ ಅಂದ್ರೆ ಹಣ್ಣಿನ ಬೆಳೆಗಳಿಗೆ ಅಂದ್ರೆ ಅಧಿಕವಾಗಿ ನಾವು ಇಳುವರಿ ಪಡಿಬೇಕಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ಒಂದು ಭೂಮಿಯ ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳನ್ನ ನಾವು ಕೊಡಬೇಕಾಗುತ್ತೆ ಅಂತ ಹೇಳಿದ್ರ. ಅಂದ್ರೆ ಈ ಒಂದು ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳ ಕೊರತೆ ಇದೆ ಅಂತೇಳಿ ಮಣ್ಣು ಪರೀಕ್ಷೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಅಂತ ಒಂದು ಮಣ್ಣು ಪರೀಕ್ಷೆಯನ್ನ ಹಣ್ಣಿನ ಬೆಳೆಗಳನ್ನ ನಾವು ನಾಟಿ ಮಾಡಿದ ಮೇಲೆ ಮಾಡಿಸೋದು ಉತ್ತಮ ಅಂತ ಹೇಳ್ತೀರ, ಅಥವಾ ಹಣ್ಣಿನ ಬೆಳೆಗಳ ನಾಟಿಗಿನ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ಉತ್ತಮ ಅಂತ ಹೇಳ್ತೀರಾ ಸರ್? ನೀವು ಕೇಳಿದ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಈ ಪ್ಲಾಂಟಿಂಗ್ ಮಾಡಿದ್ಮೇಲೆ ಮಾಡೋ ಅವಶ್ಯಕತೆ ಇಲ್ಲ ರೀ. ಪ್ಲಾಂಟಿಂಗ್ ಮಾಡೋದಕ್ಕಿಂತ ಮೊದಲನೇ ನಾವು ಆ ಮಣ್ಣು ಪರೀಕ್ಷೆ ಮಾಡಬೇಕು. ಯಾಕಂದ್ರೆ ನಮ್ಮ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸ್ಯಾಂಡಿ ಸಾಯ್ಲ್ ಇದೆ, ಗ್ರಾವೆಲ್ ಸಾಯ್ಲ್ ಇದೆ, ಒಳ್ಳೆ ಒಳ್ಳೆ ಮಣ್ಣಿದೆ, ಯಾವುದೇ ಲಘು ಪೋಷಕಾಂಶಗಳು ಕಡಿಮೆ ಇದೆ ಅಂತ ಕಂಡು ಬರೋದಿಲ್ಲ. ಈ ಚಿತ್ರದುರ್ಗದಲ್ಲಿ ಸ್ವಲ್ಪ ಅಲ್ಲಿ ಕಂಡು ಬರ್ತದೆ. ಇಂಥ ಸಮಯದಲ್ಲಿ ನಾವು ಮೊದಲೇನೇ ನಾವು ಅದನ್ನು ಚೆಕ್ ಮಾಡಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಇಂಥ ಕ್ರಾಪ್ ಮಾಡ್ಬೋದು, ಇದು ಹಿಂಗೆ ಮಾಡಬೇಕು, ಇದರಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದೆ, ಬೋರಾನ್ ಕಡಿಮೆ ಇದೆ ಅಂತಾಗ ಅವರ ಸರ್ಟಿಫಿಕೇಟ್ ಮೇಲೇ ನಾವು ಪ್ಲಾಂಟಿಂಗ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಅದಕ್ಕೂ ನಾವು ಏನ್ ಹೇಳ್ತೀವಿ, ಯಾವುದೇ ಹಣ್ಣನ್ನು ಪ್ಲಾಂಟಿಂಗ್ ಮಾಡುವಾಗ ನಾವು ಪಿಟ್ಸ್ ಓಪನ್ ಮಾಡ್ತೀವಿ, ಗುಂಡಿ ತೆಗಿತೀವಿ. ಬನಾನಕ್ಕಾದ್ರೆ ಅರ್ಧ ಮೀಟರ್ ತೆಗಿಬೇಕು, ಇನ್ನು ಎಲ್ಲಾ ಹಣ್ಣಿನ ಬೆಳೆಗಳಿಗೆ 1 ಮೀಟರ್ ಗುಂಡಿ ತೆಗಿಬೇಕು ಸುತ್ತಳತಿ. ಆ ಸುತ್ತಳತಿ ನಾವು 1 ಮೀಟರ್ ಎತ್ತರ ಅಗಲ ಉದ್ದ ಎಲ್ಲ ತೆಗೆದಾಗ ಅವಾಗ ನಾವು ಏನ್ ಮಾಡ್ತೀವಿ, ಅಲ್ಲಿ ಫರ್ಟೈಲ್ ಸಾಯಿಲ್ ಕೊಡ್ತೀವಿ. ಫರ್ಟೈಲ್ ಸಾಯಿಲ್ ಅಂತಂದ್ರೆ ಸ್ಯಾಂಡಿ ಸಾಯಿಲ್ಲು, ಸಗಣಿ ಗೊಬ್ಬರ, ವರ್ಮಿ ಕಾಂಪೋಸ್ಟ್ ಅದೆಲ್ಲ ಫರ್ಟೈಲ್ ಸಾಯಿಲ್ ಇದೆಯಲ್ಲ, ಅದರಲ್ಲಿ ಇಟ್ ಕಂಟೈನ್ಸ್ ಆಲ್ ನ್ಯೂಟ್ರಿಯೆಂಟ್ಸ್. ನೀವು ನೋಡ್ರಿ FIM ಅಂತಿರಲ್ಲ, FIM ನಲ್ಲಿ ಎಲ್ಲ ಎಲಿಮೆಂಟ್ಸ್ ಇರ್ತದೆ, ಒಂದೇ ನೈಟ್ರೋಜನ್ ಇರಲ್ಲ, ಫಾಸ್ಫರಸ್ ಇರಲ್ಲ, ಎಲ್ಲ ಇರ್ತದೆ. ಅದಕ್ಕೋಸ್ಕರ ನಾವ್ ಏನ್ ಹೇಳ್ತೇವೆ, ಸಗಣಿ ಗೊಬ್ಬರ ಕೊಡ್ರಿ, ವರ್ಮಿ ಕಾಂಪೋಸ್ಟ್ ಹಾಕ್ರಿ, ಬೇವಿನ ಹಿಂಡಿ ಹಾಕ್ರಿ, ಎರೆಹುಳ ಗೊಬ್ಬರ ಕೊಡ್ರಿ, ಅದ್ರ ಎಲ್ಲ ಎಲಿಮೆಂಟ್ಸ್ ಅದ್ರಾಗ ಇರ್ತಾವ. ಸೊ ಹಿಂಗಾಗಿ ಅವಾಗ ಒಂದು ಅಪ್ಲೈ ಮಾಡೋದ್ರಿಂದ ಲಘು ಪೋಷಕಾಂಶಗಳ ಕೊರತೆ ಕಂಡು ಬರೋದಿಲ್ಲ. ಒಂದ್ ವೇಳೆ ಹಣ್ಣುಗಳು ಬೀಳೋದು ಅಥವಾ ಸ್ಕ್ರಾಚ್ ಆಗೋದು ಎಲ್ಲ ಇತ್ತಂತಂದ್ರೆ ನಾವು ಅದನ್ನ ಸ್ವಲ್ಪ ಮಟ್ಟಿಗೆ ಕೊಡಬೇಕಾಗ್ತದೆ. ಆಮೇಲೆ ಈ ಮುಖ್ಯವಾಗಿ ಈ ಬರ್ಡ್ಸ್ ಡ್ಯಾಮೇಜು ಅವಾಗ ಏನದು, ಒಂದು IHR ಅಲ್ಲಿ ಒಂದು ಡೆವಲಪ್ ಮಾಡಿದ್ದಾರೆ. ಏನ್ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ ಕೇಜ್ ಅಂತ ಮಾಡಿದ್ದಾರೆ, ಬನಾನ ಬಂಚಿ ಕವರ್ ಮಾಡೋದು, ಜಸ್ಟ್ ಅದು ಬಿಳಿ ಪಾಲಿಥಿನ್ ಕವರ್ ಇರುತ್ತೆ, ಅದನ್ನ ಹಾಕಿದ್ನಿ ಅಂದ್ರೆ ಬಂಚುಗಳು ಡ್ಯಾಮೇಜ್ ಆಗಲ್ಲ. ಆಮೇಲೆ ಹೆಚ್ಚಾಗಿ ಬಿಸಿಲಿಗೆ ಬಣ್ಣ ಬಂದೋಗ್ಬಿಡ್ತವೆ, ಬನಾನ ಏನ್ ಮಾಡ್ತದೆ ಹೆಚ್ಚಿನ ಬಿಸಿಲಾಗಿ ಕಲರ್ ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿ ಪಕ್ಕಕ್ಕಿರ್ತಕ್ಕಂತ ಹೊದಿಕೆ ಎಲೆ ತಗೊಂಡು ಹೊದಿಕೆ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ವಹಣೆ ಈ ರೀತಿ ಇರ್ತದೆ. ಈಗ ಹಣ್ಣಿನ ಬೆಳೆಗಳು ಅಂತಂದ್ರೆ ಯಾವುದೇ ಹಣ್ಣಾಗಿರ್ಬೋದು, ಮಾವು ಆಗಿರ್ಬೋದು, ಹಲಸಾಗಿರ್ಬೋದು, ಅಥವಾ ಸಪೋಟ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಅಂದ್ರೆ ಯಾವ ಮಣ್ಣಿನಲ್ಲಿ ಬೆಳೆದ್ರೆ ಸೂಕ್ತ ಅಂತ ಹೇಳ್ತೀರ ಸರ್? ಒಳ್ಳೆ ಪ್ರಶ್ನೆ. ನೋಡ್ರಿ, ಈಗ ನಾವು ಯಾವುದೇ ಬೆಳೆಗೂ ನಾವು ಫಸ್ಟ್ ಮಣ್ಣನ್ನು ಸೂಕ್ತ ಆಯ್ಕೆ ಮಾಡ್ತೀವಿ. ಈಗ ಹೆವಿ ಸಾಯಿಲ್ ಅಂತಾರೆ, ಹೆವಿ ಸಾಯಿಲ್, ಕಾಟನ್ ಸಾಯಿಲ್, ಬ್ಲಾಕ್ ಸಾಯಿಲ್, ಇವು ಯಾವ ಮಣ್ಣಿನ ಗಿಡಕ್ಕೆ ಸೂಕ್ತವಲ್ಲ. ನಮಗೇನಪ್ಪ, ನಾವು ತೋಟಗಾರಿಕೆಯಲ್ಲಿ ಏನ್ ಹೇಳ್ತೇವೆ, ಚೆನ್ನಾಗಿ ನೀರು ಬಸಿದು ಹೋಗುವಂತ ಮಣ್ಣಿರಬೇಕು, ಆಮೇಲೆ ಸ್ಯಾಂಡಿ ಸಾಯಿಲ್ ಇರಬೇಕು, ಆಮೇಲೆ ನೀರ್ ನಿಂತ ಮಣ್ಣು ಇದಕ್ಕೆ ಸೂಕ್ತವಲ್ಲ. ಇಂತ ಒಂದು 3 ಕ್ಯಾಟಗರಿನ ನಾವು ಈ ಮಣ್ಣಿನಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೂಕ್ತವಾದ ಮಣ್ಣು ಅಂತಂದ್ರೆ ಸಾವಯವ ಗೊಬ್ಬರ ಮಿಕ್ಸ್ ಆಗಿರ್ತಕ್ಕಂತ ಮಣ್ಣನ್ನ ಆಯ್ಕೆ ಮಾಡಬೇಕು. ಡ್ರೈನೇಜ್ ಇರಬೇಕು, ಗ್ರಾವೆಲ್ ಸಾಯಿಲ್ ಇರಬೇಕು. ಆಮೇಲೆ ಯಾಕಂದ್ರೆ ಅವು ಡೀಪ್ ಆಳವಾಗಿ ಬೇರುಗಳು ಆಳವಾಗಿ ಹೋಗ್ತಾ ಇರ್ತವೆ. ಆ ಬೇರುಗಳು ಆಳವಾಗಿ ಯಾಕೆ ಹೋಗ್ತವೆ ಅಂದರೆ ಸ್ಯಾಂಡಿ ಸಾಯಿಲ್ ಇದ್ರೆ ಮಾತ್ರ ಬೇರು ಆಳವಾಗಿ ಹೋಗ್ತವೆ. ಬ್ಲಾಕ್ ಸಾಯಿಲಲ್ಲಿ ಅಥವಾ ಕಾಟನ್ ಸಾಯಿಲಲ್ಲಿ ಬೇರುಗಳು ಆಳವಾಗಿ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದರಲ್ಲಿ ಏನು ಅಂತಂದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಬ್ಲಾಕ್ ಸಾಯಿಲಲ್ಲಿ ನೀರು ನಿಂತರೆ ಕ್ರಾಪ್ ಹಾಳಾಗೋಗುತ್ತೆ, ಉಸಿರಾಟದಲ್ಲಿ ಬೆಳೆ ಶಾರೀರಿಕವಾಗಿ ಹಾಳಾಗುತ್ತೆ. ಈಗ ನಾವು ನೀರು ಎಷ್ಟು ಕುಡಿಬೇಕು ಅಷ್ಟೇ ಕುಡಿಬೇಕು, ಜಾಸ್ತಿ ಕುಡಿದ್ರೆ ಹೊರಗಡೆ ಬರ್ತದೆ. ಸೊ ಹಂಗೆ ಬೇರುಗಳು ಅವು ಅಷ್ಟೇ, ಅವು ಸ್ವಲ್ಪ ಪ್ರಮಾಣದಲ್ಲಿ ಉಸಿರಾಡಬೇಕು, ಸ್ವಲ್ಪ ಪ್ರಮಾಣದಲ್ಲಿ ನೀರು ಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಗಾಳಿ ಬೇಕು. ಇಂಥ ಸಮಯದಲ್ಲಿ ನಾವು ಅದೆಲ್ಲ ಗಮನಿಸಲೇಬೇಕು. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ದಾಳಿಂಬೆ ಹಣ್ಣು ಇದೆ ಸರ್, ಅದಕ್ಕೆ ಸರಿಯಾದ ಒಂದು ಪೋಷಕಾಂಶ ಗಿಡಕ್ಕೆ ನಾವು ಕೊಡಲಿಲ್ಲ ಅಂತಂದ್ರೆ ಹಣ್ಣಿನ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಸರ್? ನೀವು ಸರಿಯಾಗಿ ಪೋಷಕಾಂಶಗಳು ಕೊಡಲೇಬೇಕು. ಯಾಕೆ ಗೊತ್ತಾ, ಇವೆಲ್ಲ ಹೈಬ್ರಿಡ್ಸ್. ಹೈಬ್ರಿಡ್ಸ್ ನೀವು ರಾಸಾಯನಿಕ ಗೊಬ್ಬರ ಆಗಲಿ ಸಾವಯವ ಗೊಬ್ಬರ ಆಗಲಿ ಯಾವುದು ಕೊಡಲಿದ್ರೆ ರೆಸ್ಪಾನ್ಸ್ ಮಾಡೋದಿಲ್ಲ. ಹೆಂಗೆ ಅವಲಂಬಿತವಾಗಿದಾವೆ ಅಂತಂದರೆ, ಫಸ್ಟು ಸ್ವೀಟ್ನೆಸ್ ಕಡಿಮೆ ಆಗುತ್ತೆ, ಸೆಕೆಂಡು ಕ್ವಾಲಿಟಿ ಟಿ ಎಸ್ ಎಸ್ ಅಸಿಡಿಟಿ ಅವೆಲ್ಲ ಕಡಿಮೆ ಆಗ್ತವೆ, ಆಮೇಲೆ ಬೇಸ್ಡ್ ಆನ್ ಸೈಜ್ ಸೈಜ್ ಕೂಡ ಕಡಿಮೆ ಆಗ್ತದೆ. ಆಮೇಲೆ ಕಲರಿಂಗ್ ಈಸ್ ಇಂಪಾರ್ಟೆಂಟ್. ಈ ಪ್ರೊಮೊಗ್ರನೇಟ್ ಇದೆ ಅಲ್ರಿ, ಪ್ರೊಮೊಗ್ರನೇಟ್ ನೋಡ್ರಿ ಮಾರ್ಕೆಟ್ನಾಗ ಇಟ್ಟರೆ ಡಲ್ ಕಲರ್ ಆದರೆ ಯಾರು ಪರ್ಚೇಸ್ ಮಾಡಲ್ಲ. ಅದಕ್ಕೆ ನೀವು ಒಳ್ಳೆ ಕಲರ್ ಫುಡ್ ಚಾಯ್ಸ್ ಮಾಡ್ರಿ. ಅದಕ್ಕೋಸ್ಕರ ಹೆಂಗ್ ಮಾಡ್ಕಂದ್ರೆ, ಬಿಫೋರ್ ದಟ್ ನೀವ್ ಏನ್ ಮಾಡ್ಬೇಕು, ಒಂದು ವೆರೈಟಿ ಚಾಯ್ಸ್ ಮಾಡ್ಕೊಂಬರ್ಬೇಕು. ಓ ಈ ಕ್ರಾಪ್ ಇದಕ್ಕೆ ಸೂಟೇಬಲ್ಲ, ಈ ಇಯರ್ಗೆ ಸೂಟೇಬಲ್ಲ, ಮಾರ್ಕೆಟಿಂಗ್ ಹೆಂಗಿದೆ, ಇದ್ರ ಕಲರ್ ಹೆಂಗಿದೆ, ಅದನ್ನ ನೋಡ್ಕೊಂಡು ನೀವು ಪ್ಲಾಂಟಿಂಗ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಯು ಸಕ್ಸಸ್ಫುಲ್. ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮರ್ಸ್ ಏನ್ ಮಾಡ್ತಾರೆ, ಫ್ರೂಟ್ ಕಲರ್ ನೋಡ್ತಾರೆ, ಕ್ವಾಲಿಟಿ ನೋಡ್ತಾರೆ, ಸೈಜ್ ನೋಡ್ತಾರೆ. ಅದಕ್ಕೋಸ್ಕರ ನೀವು ಡಲ್ ಕಲರ್ ಇರೋಂಥವು, ಆಮೇಲೆ ಈ ಬೇರೆ ರೋಗಕ್ಕೆ ತುತ್ತಾಗಂಥವು ತಳಿಗಳನ್ನು ಆಯ್ಕೆ ಮಾಡಬೇಡ್ರಿ. ಒಂದ್ಸಲ ನೀವು ತಳಿ ಆಯ್ಕೆ ಮಾಡಿದ್ರೆ ಅದು ನಿಮ್ಮ ಲೈಫ್ ಲಾಂಗ್ ತೋಟದಲ್ಲೇ ಒಂದು ಗುಣಮಟ್ಟ ಕಾಪಾಡ್ಕೊಬರ್ತೈತಿ. ಮುಖ್ಯವಾಗಿ ಸೆಲೆಕ್ಷನ್ನು ಫಸ್ಟ್ ಮಣ್ಣು, ಎರಡನೇದು ತಳಿ, ಮೂರನೇದು ನಿರ್ವಹಣೆ, ನಾಲ್ಕನೇದು ಮಾರ್ಕೆಟಿಂಗ್. ಇವು ನಾಲ್ಕನ್ನು ನೀವು ನೋಡಿ ಆ ಪೊಂಬರ್ಗಂಟು ಹಾಕ್ಬೇಕಾಗತ್ತೆ. ಯಾಕಂದ್ರೆ ಮಾರ್ಕೆಟಲ್ಲಿ ನೀವು ಜನ ಇಷ್ಟಪಡಲಿ ಅದನ್ನ ತಗೊಂಡು ಏನ್ ಮಾಡ್ಬೇಕು, ಈ ಒಂದು ತಳಿ ಇಳುವರಿ ಕೊಡಲಿ ಅಂದ್ರೆ ಅದನ್ನ ತಗೊಂಡು ಏನ್ ಮಾಡ್ಬೇಕು. ಅದಕ್ಕೋಸ್ಕರ ಯಾವ ವೆರೈಟಿ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಮ್ಗೆ ಇಳುವರಿ ಬಿಡುತ್ತೆ, ಅದೆಲ್ಲ ನೀವು ಕಂಪ್ಲೀಟ್ ಆಗಿ ಮಾಹಿತಿ ತಗೊಂಡೇ ಹಂಗೆ ಮಾಡ್ಬೇಕು. ಸುಮ್ನೆ ಹಂಗ ನಾನು ಮಾಡ್ತೇನೆ ಅಂತ ಮಾಡಿದ್ರೆ ಅದು ಯಾವತ್ತೂ ಹಣ್ಣಿನ ಬೆಳೆದಲ್ಲಿ ಅದು ಸಕ್ಸಸ್ ಆಗೋದಿಲ್ಲ. ಈಗ ಹಣ್ಣಿನ ಬೆಳೆಗಳಲ್ಲಿ ಅಂದ್ರೆ ಅಧಿಕವಾಗಿ ನಾವು ಇಳುವರಿ ಪಡಿಬೇಕು, ಲಾಭ ಪಡಿಬೇಕು ಅಂತಂದ್ರೆ ಸೂಕ್ತವಾದ ಒಂದು ತಳಿಗಳನ್ನ ನಾವು ಆಯ್ಕೆ ಮಾಡಬೇಕಾಗುತ್ತೆ ಪ್ರಾರಂಭದಲ್ಲಿ ನಾಟಿ ಮಾಡಬೇಕಾದ್ರೆ ಅಂತ ಹೇಳಿದ್ರಿ. ಅಂದ್ರೆ ಈ ಹಣ್ಣಿನ ಗಿಡ ಸೂಕ್ತ ಇದೆ ಇದು ನಾಟಿಗೆ ಅಂತ ಹೇಳಿ ನಮ್ಮ ರೈತರಿಗೆ ಯಾವ ರೀತಿ ಗೊತ್ತಾಗುತ್ತೆ ಸರ್? ಅಂದ್ರೆ ಗೊತ್ತಾಗಬೇಕು ಅಂತಂದ್ರೆ ಯಾರ ಸಲಹೆ ಪಡಿಬೇಕಾಗುತ್ತೆ? ಏನಿಲ್ಲ ಸರ್, ಈಗ ನಮ್ಮ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯದವರು ಹಲವಾರು ಹಣ್ಣಿನ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಮುಖ್ಯವಾದ ಬೆಳೆ ಪೊಮೊಗ್ರನೇಟ್. ಅದ್ ಬಿಟ್ರೆ ಈಗ ಇಲ್ಲಿ ನಾವು ಹೆಂಗ ಅರೆಕನಟ್ಟು ಜಾಸ್ತಿ ರೈಸ್ ಮಾಡ್ತೀವಿ, ಎಲ್ಲ ಕ್ರಾಪ್ ಕನ್ವರ್ಟ್ ಆಗಿದೆಯೋ ಹಂಗೆ ಅಲ್ಲಿ ಮುಖ್ಯವಾದ ಬೆಳೆ ಪೊಮೊಗ್ರನೇಟ್. ಅಲ್ಲಿ ಸುಮಾರು 120 ತಳಿಗಳು ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅಲ್ಲಿ ಭಗವ ಅಂತ ಒಂದು ವೆರೈಟಿ ಇದೆ, ಇದು ಇಟ್ಸ್ ಗುಡ್ ವೆರೈಟಿ. ಆಮೇಲೆ ಕಂದಾರ್ ಅಂತ ಇದೆ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಭಿವೃದ್ಧಿ ಮಾಡ್ತಕ್ಕಂಥ ಜ್ಯೋತಿ ಅಂತ ಒಂದು ತಳಿ ಇದೆ. ಆಮೇಲೆ ಜ್ಯೋತಿಯಲ್ಲಿ ಏನಾಗ್ತದೆ ಅಂತಂದ್ರೆ ಒಳ್ಳೆ ಟೇಸ್ಟ್ ಇದೆ, ಏರಿಯಲ್ಸ್ ಇದೆ, ಎಲ್ಲ ಇದೆ, ಬಟ್ ಕಲರ್ ಡಲ್ ಇದೆ. ಅದಕ್ಕೋಸ್ಕರ ಸರ್ ಮಾರ್ಕೆಟಿಂಗ್ ಬಿಹೈಂಡ್ ಆಗಿದೆ. ಈಗ ಮುಖ್ಯವಾಗಿ ಲೀಡಿಂಗ್ ಇರೋದ್ರೆ ಭಾಗವ ಕಂದಾರು, ಅವು ಹೆಚ್ಚು ಕಮ್ಮಿ 1 ಕೆಜಿಗೆ 3 ಹಣ್ಣು ಅಷ್ಟೇ ಬರೋದು, ಒಳ್ಳೆ ಕಲರ್ಫುಲ್. ಅದಕ್ಕೋಸ್ಕರ ಆ ಭಾಗವ ವೆರೈಟಿ ಚಾಯ್ಸ್ ಮಾಡಿ ಹಾಕಿ, ಆಮೇಲೆ ಅದು ಏನಪ್ಪ ಅಂತಂದ್ರೆ ಭಾಗವ ವೆರೈಟಿ ಅಥವಾ ಯಾವುದೇ ಪೊಮೊಗ್ರನೇಟ್ ಇರಲಿ, ಹೆಚ್ಚಾಗಿ ಮಳೆ ಬಿದ್ದರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದು ಹಾಳಾಗೋಗ್ಬಿಡ್ತದೆ. ಅದಕ್ಕೋಸ್ಕರ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಆದ ಪೊಮೊಗ್ರನೇಟ್ ಸೂಕ್ತವಾದ ಬೆಳೆ. ಆಮೇಲೆ ಹೆಚ್ಚಾಗಿ ಹಣ್ಣು ಬೆಳವಣಿಗೆ ಟೈಮಲ್ಲಿ ಏನಾಗಬೇಕಪ್ಪ ಅಂದರೆ ಹೆಚ್ಚಾಗಿ ಸೂರ್ಯನ ಬೆಳಕು ಬಹಳ ಮುಖ್ಯ. ಆ 3 ಇದ್ರೆ ಹಣ್ಣು, ಅದರಲ್ಲಿ ಪೊಮೊಗ್ರನೇಟ್ ಇಸ್ ಸಕ್ಸಸ್ಫುಲ್ ಕಲ್ಟಿವೇಷನ್. ಈಗ ಯಾವುದೇ ಹಣ್ಣಿನ ಬೆಳೆ ನಾವು ನಾಟಿ ಮಾಡಿದಾಗ ಅಂದ್ರೆ ಪ್ರಾರಂಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನ ಒದಗಿಸಬೇಕಾಗುತ್ತೆ, ಅಂದ್ರೆ ಹಂತ ಹಂತವಾಗಿ ಯಾವ ರೀತಿ ಜಾಸ್ತಿ ಮಾಡುತ್ತಾ ಹೋಗಬೇಕಾಗುತ್ತೆ? ಒಳ್ಳೆ ಪ್ರಶ್ನೆ ಸರ್. ಈಗ ನಾವು ಫಸ್ಟ್ಗೆ ಮಾವು ಇದೆಯಲ್ಲ ಸರ್, ಮಾವು ಅದು ಹೆಚ್ಚು ಕಮ್ಮಿ 100 ವರ್ಷ ಬಳತತೆ, ಪೊಮೊಗ್ರನೇಟ್ 3 ವರ್ಷ ಬಳತತೆ, ಆಮೇಲೆ ಸಪೋಟ ಅದು ಒಂದು 50 ವರ್ಷ ಲೈಫ್ ನಮ್ಮ ಆರ್ಟಿಕಲ್ಚರ್ ಇದ್ರ ಪ್ರಕಾರ. ಆಮೇಲೆ ಗಾವ ಅದೊಂದು 10 ವರ್ಷ ಪ್ಲಾಂಟ್. ನಾವು ಅವನ್ನ ಹೆಂಗ್ ಮಾಡ್ಕಪ್ಪ ಅಂತಂದ್ರೆ ಅದ್ರ ಲೈಫ್ ಒಂದು ಆನ್ ಅವರೇಜ್ ಅದು ಒಳ್ಳೆ ಇಳುವರಿ ಕೊಡೋದು 10 ವರ್ಷ. ಇನಿಷಿಯಲಿ ಸ್ವಲ್ಪ 5 ಕೆಜಿ ಕೊಡುತ್ತೆ, ಅದು ಒಳ್ಳೆ ಪ್ರಾಯದ ಸ್ಟೇಜ್ ಅಲ್ಲಿ 50 ಕೆಜಿ ಕೊಡುತ್ತೆ, ಕ್ರಮೇಣವಾಗಿ ಅದು ಇಳುವರಿ ಕಡಿಮೆ ಆಗ್ತದೆ ಬರ್ತದೆ. ನಾವು ಹೆಂಗ ಮನುಷ್ಯರು ಹೆಂಗ ಅದು ಹಂಗೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅವಕ್ಕೆ ನಾವು ಅವನ್ನ ಮತ್ತೆ ಡೆಮಾಲಿಶ್ ಮಾಡ್ತೇವೆ, ಒಂದು 3 ಅಡಿ 4 ಅಡಿ ಬಿಟ್ಟು ಡೆಮಾಲಿಶ್ ಮಾಡಿ ಸ್ಟೆಮ್ ಕಾಂಡ ಬಿಟ್ಕೊಂಡು ನಾವು ಎಲ್ಲ ಹಳೆ ಚಿಗುರನ್ನೆಲ್ಲ ತೆಗೆದಾಗ ಮತ್ತೆ ಹೊಸ ಚಿಗುರು ಬರುತ್ತೆ. ಸೊ ಅವಾಗ ಹೊಸದಾಗಿ ಅವು ಫ್ರೆಶ್ ಆಗಿ ಇಳುವರಿ ಕೊಡ್ತವೆ. ಅಂದ್ರೆ ಹಂತ ಹಂತವಾಗಿ ಗಿಡ ಬೆಳವಣಿಗೆ ಆದಂಗೆಲ್ಲ ನಾವು ಪೋಷಕಾಂಶಗಳನ್ನ ಯಾವ ರೀತಿ ಜಾಸ್ತಿ ಮಾಡುತ್ತಾ ಹೋಗಬೇಕಾಗುತ್ತೆ ಸರ್? ಈಗ ನೋಡಿ ಸರ್, ನಾವು ಮ್ಯಾಂಗೋಗೆ ಮೊದಲನೇ ವರ್ಷ 50 ಗ್ರಾಮ್ ಕೊಡ್ತೀವಿ, NPK 50 70 50 ಹಿಂಗೆಲ್ಲ ಕೊಡ್ತಾ ಹೋಗ್ತೀವಿ. ಅಂದ್ರೆ 50 ಗ್ರಾಮ್ ಎಣ್ಣೆ ಅಂದ್ರೆ 100 ಕೆಜಿ ಹೆಚ್ಚು ಕಮ್ಮಿ ನಾವು 100 ಗ್ರಾಮ್ ಯೂರಿಯಾ ಕೊಡಬೇಕಾಗ್ತದೆ, ಅದೆಲ್ಲ ಸಹ ಲೆಕ್ಕ ಮಾಡಿ ಹಾಕ್ಬೇಕಾಗ್ತದೆ. ಸೊ ನಾವು ಕಡಿಮೆ ಹಂತ ಕಡಿಮೆ ಇದ್ದಾಗ 50 ರಿಂದ 500 ಮಟ ಹೋಗ್ತೀವಿ. ಫಸ್ಟ್ ಇನಿಷಿಯಲ್ ಒಂದು ಮೊದಲನೇ ವರ್ಷದಲ್ಲಿ 50 ಗ್ರಾಮ್, 10 ವರ್ಷದ ಗಿಡಕ್ಕೆ 500 ಗ್ರಾಮ್, ಅದು ಕಾನ್ಸ್ಟಂಟ್. ಅಲ್ಲಿ ಹೆಚ್ಚಿಗೆ ಮಾಡಕ್ ಹೋಗಲ್ಲ ನಾವು. ಅಡಲ್ಟ್ ಪಾಮ್ಗೆ ಜಾಸ್ತಿ ಕೊಡ್ತೀವಿ, ಮರಿ ಇದ್ದವಕ್ಕೆ ಸಣ್ಣದೇ ಕೊಡ್ತೀವಿ. ಆಮೇಲೆ ಒಂದೇನಪ್ಪ ಅಂತಂದ್ರೆ ನಾವು ಫಸ್ಟ್ ಹಣ್ಣಿನ ಬೆಳೆಯಲ್ಲಿ ನಿರ್ವಹಣೆ ಫಸ್ಟ್ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಟ್ರೈನಿಂಗ್ ಮಾಡಬೇಕು. ಟ್ರೈನಿಂಗ್ ಅಂತಂದ್ರೆ ಅದಕ್ಕೆ ಫಸ್ಟ್ ಗಿಡ ಹಾಕಿದ ತಕ್ಷಣ ನಾವು ಏನ್ ಮಾಡಬೇಕು, ಸಪೋರ್ಟ್ ಕೊಡಬೇಕು, ಆಧಾರ ಬೇಕು. ಆ ಸಪೋರ್ಟ್ ಕೊಟ್ರೆ ಅದು ಗಾಳಿಗೆ ಬೀಳಲ್ಲ. ಆಮೇಲೆ ಟ್ರಿಮ್ಮಿಂಗ್ ಮಾಡ್ಬೇಕು, ತುದಿ ಕಟ್ ಮಾಡ್ಬೇಕು. ತುದಿ ಕಟ್ ಮಾಡಿದ್ರೆ ಗಾಳಿಗೆ ಬೀಳೋದಿಲ್ಲ. ನಮ್ದು ಮುಖ್ಯವಾಗಿ ಉದ್ದೇಶ ಕಾಂಡ ಬೆಳಿಬೇಕು, 1-3 ವರ್ಷ ಕಾಂಡ ಬೆಳಿಬೇಕು. 3 ವರ್ಷದಲ್ಲಿ ಕಾಂಡ ಬೆಳೆದ ನಂತರ ನೀವು ಯಾವ ತರ ಟರ್ನ್ ಮಾಡ್ಕೊಂಡ್ರೆ ನಡೀತದೆ. ಕಾಂಡ ಬೆಳೆದ ನಂತರ ನೀವು ಅದನ್ನ ಟ್ರೈನಿಂಗ್ ಮುಗಿದ ತಕ್ಷಣ ಪ್ರೂನಿಂಗ್ ಮಾಡಬೇಕು. ನಂತರ ಫರ್ಟಿಲೈಸರ್ ಅಪ್ಲಿಕೇಶನ್, ಪೆಸ್ಟಿಸೈಡ್ಸ್, FIM ಅವೆಲ್ಲ ಇದ್ದೇ ಇರುತ್ತೆ. ಪ್ರಾರಂಭದಲ್ಲಿ ಒಂದು ಮಾತಾಡಿದ್ರ ಸರ್, ಅಂದ್ರೆ ಹಣ್ಣಿನ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರ ಅಷ್ಟು ಸೂಕ್ತ ಅಲ್ಲ. ರಾಸಾಯನಿಕ ಗೊಬ್ಬರ ಕೊಡೋದಕ್ಕಿಂತ ಹೆಚ್ಚಿನದಾಗಿ ನಾವು ಸಾವಯವ ಗೊಬ್ಬರಗಳನ್ನ ಕೊಟ್ಟು ಬೆಳೆದ್ರೆ ಉತ್ತಮ. ಈಗ ಕುರಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಸಗಣಿ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಇವನ್ನ ಕೊಟ್ರೆ ಸಾಕಷ್ಟು ಉತ್ತಮ ಈ ಬೆಳೆಗಳಿಗೆ ಅಂತ ಹೇಳಿದ್ರ. ಯಾಕೆ ಸರ್ ಈ ತರ ಸಲಹೆ ಕೊಟ್ರಿ ನೀವು? ಸರ್, ಈಗ ಯಾಕಂತಂದ್ರೆ ರೋಗ ನಿರೋಧಕ ಶಕ್ತಿ ಇರದೇ ಈ ನಮ್ಮ ಸಾವಯವ ಕೃಷಿಗಳಲ್ಲಿ ಬೇವಿನ ಹಿಂಡಿ, FIM ಅವು ಇಳುವರಿ ಹೆಚ್ಚಿಗೆ ಕೊಡುವುದಲ್ದನೆ ಬರ್ತಕ್ಕಂಥ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳನ್ನು ತಡೆದೇ ಆಗ್ತವೆ. ಯಾಕಂದ್ರೆ ಬೇವಿನ ಹಿಂಡಿಯಲ್ಲಿ ನೋಡ್ರಿ, ನಿಮೋಟೇಡ್ಸ್ ಅಂತ ಇರ್ತಾವೆ ಸಾಯಿಲ್ ಅಲ್ಲಿ, ಹಲವಾರು ಕ್ರಿಮಿಕೀಟಗಳು ಇರ್ತವೆ. ಆ ಕ್ರಿಮಿಕೀಟಗಳನ್ನ ಕೊಲ್ಲುವುದೇ ಬೇವಿನ ಹಿಂಡಿ, ಆ ಕ್ರಿಮಿಕೀಟಗಳನ್ನ ಕೊಲ್ಲುವುದೇ FIM ಫಾರ್ಮ್ ಆ್ಯಡ್ ಮ್ಯಾನ್ಯೂರ್. ಈಗ ನೋಡ್ರಿ, ಮನೆ ಮುಂದೆ ಸಗಣಿ ಬೆಳೀತಿದ್ರು ಮೊದಲು. ಯಾಕೆ ಬೆಳೀತಿದ್ರು? ಕ್ರಿಮಿಕೀಟಗಳು ಒಳಗಡೆ ಬರ್ತಾ ಇರಲಿ ಅಂತೇಳಿ. ಅಫ್ಕೋರ್ಸ್ ಈಗೆಲ್ಲ ಸಗಣಿ ಇಲ್ಲ ಬಿಡಿ, ಈಗ ಯಾರು ಬೆಳೆಯೋದಿಲ್ಲ. ಅದ್ರ ಉದ್ದೇಶ ಏನಪ್ಪ ಅಂದ್ರೆ ಬೇರೆ ಏನು ಅದಕ್ಕೆ ರೋಗ ಬರದೇ ಇರಲಿ, ಮಣ್ಣಿನಿಂದ ರೋಗ ಬರದೇ ಇರಲಿ, ಅಥವಾ ಹೊರಗಡೆಯಿಂದ ರೋಗ ಬರಲಿ, ಅದಕ್ಕೆ ಏನಾಗುತ್ತೆ, ರೆಸಿಸ್ಟೆಂಟ್ ಪವರ್ ಹೆಚ್ಚಿಗೆ ಆಗುತ್ತೆ, ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಇವು ರಾಸಾಯನಿಕ ಗೊಬ್ಬರದಲ್ಲಿ ಆ ಕೆಪಾಸಿಟಿ ಇರೋದಿಲ್ಲ. ಅದೇನಪ್ಪ ಅಂತಂದ್ರೆ ನೈಟ್ರೋಜನ್ ಯಾವಾಗಲೂ ಇವಾಪರೇಟ್ ಆಗುತ್ತೆ, ಗಾಳಿಗೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ನೈಟ್ರೋಜನ್ ಏನ್ ಮಾಡ್ತಾರೆ, ಸ್ಪ್ಲಿಟ್ ಕೊಡ್ತಾರೆ. ಸ್ಪ್ಲಿಟ್ ಅಂದ್ರೆ ಹಲವಾರು ಕಂತುಗಳಲ್ಲಿ ಕೊಡ್ತಾರೆ. ನೀ ಫಾಸ್ಫರಸ್, ಪೊಟಾಶ್ ಮಾತ್ರ ಅಟ್ ಎ ಟೈಮ್ ಕೊಡ್ಬೇಕು, ಬಟ್ ನೈಟ್ರೋಜನ್ ಮಾತ್ರ 3-4 ಹಂತಗಳೆಲ್ಲ ಕೊಡ್ತೇವೆ. ಯಾಕಂದ್ರೆ ಭತ್ತಕ್ಕಾಗಲಿ ಇನ್ನೊಂದು ಯಾವ್ದ್ರ ಹಣ್ಣಿನಲ್ಲಿ ಅದು ಹಾಕಿದ ತಕ್ಷಣ ಯಾವಾಪರೇಟ್ ಆಗೋಗ್ಬಿಡುತ್ತೆ ಗಾಳಿಯಲ್ಲಿ. ಅದಕ್ಕೋಸ್ಕರ ಅದನ್ನ ಹಂತ ಹಂತವಾಗಿ ಕೊಡ್ತೀವಿ. ಸರ್, ಈಗ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಸಾಕಷ್ಟು ಗುಣಮಟ್ಟದ ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ, ಹೆಚ್ಚು ಹೆಚ್ಚು ರೋಗಗಳು ಬರ್ತಾವ ಅಂತ ಹೇಳಿದ್ರ. ಆದ್ರೂ ನಮ್ಮ ರೈತರು ಹೆಚ್ಚು ಹೆಚ್ಚು ರಾಸಾಯನಿಕ ಬಳಸ್ತದಾರಲ್ಲ ಸರ್, ಇದಕ್ಕೇನ್ ಕಾರಣ ಅಂತ ಹೇಳ್ತೀರ? ನಾವು ನಮ್ಮ ಒಂದು ಪ್ರಕೃತಿಯನ್ನು ನಾವೇ ಹಾಳು ಮಾಡ್ತಾ ಇದೀವಿ. ಮುಂದಿನ ಪೀಳಿಗೆಗೆ ನಾವು ವಿಷಪೂರಿತವಾದ ಮಣ್ಣು, ವಿಷಪೂರಿತವಾದ ಬೆಳೆ ನಾವು ಕೊಡೋದ್ರಿಂದ ನಾವು ಏನ್ ಕೊಡಬಲ್ಲೆವು ಸರ್? ನಾವೊಂದು ದೇಶಕ್ಕೆ, ನಮ್ಮ ದೇಶದಲ್ಲಿ ನಾವು ನಮ್ಮ ಜನ ಕಾಪಾಡಬೇಕು, ನಮ್ಮನ್ನು ನಾವು ಕಾಪಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದ್ಸಲ ಗೊಬ್ಬರ ಹಾಕುವಾಗ ಯೋಚನೆ ಮಾಡ್ಬೇಕು ಸರ್, ಈ ರೀತಿ ಗೊಬ್ಬರ ಹಾಕಿದ್ರೆ ನನ್ನ ಆದಾಯ ಬರ್ಬೋದು, ಆದ್ರೆ ನಾನು ಕೊಡ್ತಾ ಇರೋದು ವಿಷಪೂರಿತವಾದ ಆಹಾರ. ಇವು ನೋಡ್ರಿ, ಈ ಭತ್ತಕ್ಕೆ ಇಷ್ಟೊಂದೆಲ್ಲ ಔಷಧಿ ಹೊಡಿತೀವಿ, ಅದನ್ನ ತಗೊಂಡೋಗಿ ದನಗಳಿಗೆ ಹಾಕ್ತಾರೆ. ನೀವು ದನಗಳು ತಿಂದ್ಮೇಲೆ ಹಾಲು ಕೂಡ ವಿಷ ಆಗಿದೆ. ನೀವು ಹಾಲು ಟೆಸ್ಟ್ ಮಾಡ್ರಿ, ನೀವು ಅದರಲ್ಲಿ 20% ಪಾಯ್ಸನ್ ಇರುತ್ತೆ. ಎಲ್ಲ ವೆಜಿಟೇಬಲ್ಸ್ ಕೂಡ 20% ಪಾಯ್ಸನ್ ಇರ್ತದೆ. ಲ್ಯಾಬ್ರೇಟ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ. ಈಗ ಏನಾಗ್ತದೆ ಗೊತ್ತಂದ್ರೆ, ನಾವು ಯಂಗ್ಸ್ಟೇಜ್ ಅಲ್ಲಿ ಎಲ್ಲ ತಿಂದಾಕ್ಬಿಡ್ತೇವೆ, ಏನ್ ಕೇರ್ಲೆಸ್, ಎಲ್ಲ ತಿಂದಾಕ್ಬಿಡ್ತೇವೆ. ಆದ್ರೆ ಕ್ರಮೇಣವಾಗಿ ವಯಸ್ಸಾದಾಗ ನೀವು ನೋಡ್ರಿ, ಹೇಳ್ತೇನ್ರಿ, ಕೆಲವು ಹಳ್ಳಿಗಳಲ್ಲಿ ಯಜಮಾನರು 90 ವರ್ಷ ಆದ್ರೂ ಈಗಲೂ ಗಟ್ಟಿಮುಟ್ಟಾಗಿದ್ರೆ, ಆದ್ರೆ ಈಗಿನ ಜನರೇಷನ್ 50 ವರ್ಷಕ್ಕೆ ಡಮ್ಮರ್ ಆಗ್ಬಿಡ್ತಾರೆ. ಯಾಕೆ ಹೇಳ್ರಿ? ಬಿಕಾಸ್ ಆಫ್ ಫುಡ್. ಆ ಬಿಕಾಸ್ ಆಫ್ ಫುಡ್ ಏನಾಗ್ತದೆ, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತೊಂದರೆ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ. ನಾವು ಫಸ್ಟ್ ಏನ್ ಹೇಳ್ತೇವೆ, ಕಾಂಪೋಸಿಷನ್, ಈ ಹಣ್ಣಿನಲ್ಲಿ ಇಂಥ ವಿಟಮಿನ್ಸ್ ಇದೆ, ಇಷ್ಟು ಪ್ರೋಟೀನ್ ಇದೆ, ಇವನ್ನ ಬಳಕೆ ಮಾಡ್ರಿ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಭಾರತೀಯ ಸಂಶೋಧನಾ ವೈದ್ಯಕೀಯ ಸಂಸ್ಥೆಯವರು ಹೇಳ್ಬಿಟ್ಟಾರೆ, ನೀವು ಇಷ್ಟು ತಿನ್ರಿ, ಹಣ್ಣು ತಿನ್ರಿ, ತರಕಾರಿ ತಿನ್ರಿ, ನೀವು ಚೆನ್ನಾಗಿರ್ತೀರಿ, ಇಲ್ಲ ಅಂದ್ರೆ ನೀವು ಏನು ಸಾಧನೆ ಮಾಡೋಕ್ಕಾಗಲ್ಲ. ನೀವಿದ್ರೆ ಆರೋಗ್ಯ, ಆರೋಗ್ಯ ಇದ್ರೆ ನಿಮ್ಮ ಹೊಲ, ನಿಮ್ಮ ಕೃಷಿ. ಫಸ್ಟ್ಗೆ ಹಣ್ಣು ತರಕಾರಿ ತಿನ್ನೋದು ಕಲೀರಿ ಅಂತ ನಾವು ಹೇಳ್ತೀವಿ. ಒಳ್ಳೇದು ಸರ್, ಇಲ್ಲೇ ತನಕ ಹಣ್ಣಿನ ಬೆಳೆಗಳ ಬೆಳವಣಿಗೆಗೆ ಹಾಗೂ ಅಧಿಕ ಇಳುವರಿಗಾಗಿ ಪೋಷಕಾಂಶಗಳನ್ನ ಅಂದ್ರೆ ಯಾವ ರೀತಿ ನಾವು ಕೊಡಬೇಕಾಗುತ್ತೆ, ಮತ್ತೆ ನೀರನ್ನು ಸಹ ಯಾವ ರೀತಿ ಕೊಡಬೇಕಾಗುತ್ತೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಹಣ್ಣಿನ ಬೆಳೆಗಳ ಬೆಳವಣಿಗೆಗೆ ಹಾಗೂ ಅಧಿಕ ಇಳುವರಿಗಾಗಿ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ತೋಟಗಾರಿಕಾ ವಿಷಯ ತಜ್ಞರಾದ ನಾಗರಾಜ್ ಕುಸುಗುರು ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಇದೀಗ ಒಂದು ಜನಪದ ಗೀತೆಯನ್ನು ಕೇಳಿಬರೋಣ. ಹಿಡಿದುಕೊಂಡು ಕೊಬ್ಬರಿ ಬಟ್ಲ ಹಿಡಿದುಕೊಂಡು ಕೋಣೆ ಒಳಗೆ ನಿಂತುಕೊಂಡು ಕೊಬ್ಬರಿ ಬಟ್ಲ ಹಿಡಿದುಕೊಂಡು ಒಳ್ಳೆ ಕೊಳ್ಳೆನು ತಾನೆ ಕೊಂಬೇಗರು ಹುಡುಗ ಬಿಡೋ ಮುತ್ತಿನ ಸೆರಗ ಬಿಡೋ ಬಿಡೆನ್ನ ಸೆರಗ ಕೋಣೆ ಒಳಗೆ ನಿಂತುಕೊಂಡು ಕೊಬ್ಬರಿ ಬಟ್ಲ ಹಿಡಿದುಕೊಂಡು ಒಳ್ಳೆ ಕೊಳ್ಳೆನು ತಾನೆ ಕೊಂಬೇಗರು ಹುಡುಗ ಬಿಡೋ ಮುತ್ತಿನ ಸೆರಗ ಬಿಡೋ ಬಿಡೆನ್ನ ಸೆರಗ ಸೇರಗ ಕೇಳು ನನ್ನ ಬಿಡುಗ ಸಣ್ಣ ನಾಮದ ವಾರೆ ಪಾಗಿನ ಪ್ಯಾಡಾರ ಹುಡುಗ ಧಾರವಾಡ ದುಡುಗ ಬಿಡೋ ಮುತ್ತಿನ ಸೆರಗ ಬಿಡೋ ಬಿಡೆನ್ನ ಸೆರಗ ಜನಪದ ಗೀತೆಯನ್ನು ಕೇಳಿದ್ರೆ ಇದೀಗ ಕೇಳೋಣ ರೈತರಿಗೆ ಸಲಹೆ. ಪ್ರಸ್ತುತ ರಾಜ್ಯದ ಹಲವಾರು ಕಡೆಗಳಲ್ಲಿ ಉತ್ತಮ ಮಳೆಯಾಗಿ ಭೂಮಿ ಸಿದ್ಧತೆ ಮಾಡಿರುವಂತಹ ಖುಷ್ಕಿ ಜಮೀನುಗಳಲ್ಲಿ ತೊಗರಿ ಬಿತ್ತನೆ ಮಾಡುವುದರಿಂದ ಗರಿಷ್ಠ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತೆ. ತೊಗರಿ ಬಹುಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಯಾಗಿದ್ದು ಇದನ್ನು ರಾಗಿ, ನೆಲಗಡಲೆ ಮತ್ತು ಮುಸುಕಿನ ಜೋಳದ ಬೆಳೆಯೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಯಬಹುದಲ್ಲದೆ ಪೂರ್ಣ ಬೆಳೆಯಾಗಿಯೂ ಸಹ ಬೆಳೆಯಬಹುದು. ಪೂರ್ಣ ಬೆಳೆಯಾಗಿ ಬೆಳೆದಾಗ ಉತ್ತಮ ಲಾಭದಾಯಕ ಬೆಳೆಯಾಗಿ ಕಂಡುಬಂದಿದೆ. ಈ ಬೆಳೆಯನ್ನು ಇದೇ ಮೇ ತಿಂಗಳಿನಿಂದ ಜುಲೈ ತಿಂಗಳವರೆಗೆ ಬಿತ್ತನೆ ಮಾಡಬಹುದಾದರೂ ಮುಂಚಿತವಾಗಿ ಅಂದರೆ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಅತ್ಯಧಿಕ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತೆ. ಈಗಾಗಲೇ ಎಲ್ಲೆಲ್ಲಿ ಉತ್ತಮ ಮಳೆಯಾಗಿ ಬಿತ್ತನೆಗೆ ಭೂಮಿ ಸಿದ್ಧತೆ ಆಗಿದೆಯೋ ಅಂತಹ ಕಡೆಗಳಲ್ಲಿ ಹದ ನೋಡಿಕೊಂಡು ಬಿತ್ತನೆ ಕೈಗೊಳ್ಳಬಹುದು. ತೊಗರಿ ಬೆಳೆಯಲ್ಲಿ ಒಂದು ಉತ್ತಮ ಗುಣಾಂಶವಿದೆ, ಅದೇನೆಂದರೆ ಈ ಬೆಳೆಯ ಬಿತ್ತನೆಯನ್ನು ಮುಂಚಿತವಾಗಿ ಅಥವಾ ತಡವಾಗಿ ಕೈಗೊಂಡಾಗಲೂ ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮೊಗ್ಗು ಹೂ ಹಂತಕ್ಕೆ ತಲುಪುತ್ತೆ. ಆಗ ಆಯಾ ಅವಧಿಗೆ ತಕ್ಕಂತೆ ಸಸ್ಯದ ಬೆಳವಣಿಗೆಯಾದಂತೆ ಬೆಳೆಯಿಂದ ಹೂ ಕಾಯಿ ಪಡೆಯಬಹುದಾಗಿರುತ್ತದೆ. ಅಂದರೆ ಮುಂಚಿತವಾಗಿ ಮೇ ತಿಂಗಳಿನಲ್ಲಿ ಬಿತ್ತನೆ ಮಾಡಿದಾಗ ಸುಮಾರು 3-4 ತಿಂಗಳು ಬೆಳೆಯ ಬೆಳವಣಿಗೆಗೆ ಕಾಲಾವಕಾಶ ದೊರೆಯುವುದರಿಂದ ಈ ಅವಧಿಯಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ತೊಗರಿ ಗಿಡಗಳು ಬೆಳೆದಿರುತ್ತವೆ. ಅದಕ್ಕೆ ಅನುಗುಣವಾಗಿ ಹೂ ಕಾಯಿಗಳು ಬೆಳೆಯಿಂದ ದೊರೆತು ಸಕಾಲಿಕವಾಗಿ ಮಾರುಕಟ್ಟೆಗೆ ಹಸಿರು ತರಕಾರಿಯಾಗಿ ತೊಗರಿಕಾಯಿಯನ್ನು ತರಲು ಸಾಧ್ಯವಾಗುತ್ತೆ. ಇದರಿಂದ ಒಳ್ಳೆಯ ಬೆಲೆ ಸಿಗಲು ಸಾಧ್ಯವಾಗಿ ತೊಗರಿ ಬೆಳೆ ಲಾಭದಾಯಕವಾಗುತ್ತೆ. ಈ ಬೆಳೆಗೆ ಮುಖ್ಯವಾಗಿ ಸಕಾಲಿಕವಾಗಿ ಸೂಕ್ತವಾದ ಸಸ್ಯ ಸಂರಕ್ಷಣೆ ಕೈಗೊಳ್ಳುವ ಮೂಲಕ ತಗಲಬಹುದಾದ ಕಾಯಿ ಕೊರೆಯುವ ಹುಳುಗಳನ್ನು ಹತೋಟಿ ಮಾಡಿದಲ್ಲಿ ಗರಿಷ್ಠ ಪ್ರಮಾಣದ ಲಾಭ ಪಡೆಯಲು ಸಾಧ್ಯವಾಗುತ್ತೆ. ಆದುದರಿಂದ ಬಿತ್ತನೆಗೆ ಸೂಕ್ತವಾದ ಹದ ದೊರೆತ ಕೂಡಲೇ ರೈತ ಬಾಂಧವರು ಆದಷ್ಟು ಮುಂಚಿತವಾಗಿ ತೊಗರಿಯನ್ನ ಬಿತ್ತನೆ ಮಾಡಲು ತಿಳಿಸಲಾಗಿದೆ. ಈ ತೊಗರಿಯನ್ನ ನೆಲಗಡಲೆ ಬೆಳೆಯಲ್ಲಿ ಪ್ರತಿ 8 ಸಾಲುಗಳಿಗೆ 2 ಸಾಲುಗಳಂತೆ ಮಿಶ್ರ ಬೆಳೆಯಾಗಿ ಬೆಳೆಯುವುದು ಒಂದು ಉತ್ತಮ ಬೆಳೆ ಪದ್ಧತಿಯಾಗಿದೆ. ಇನ್ನು ತೊಗರಿ ಬೆಳೆಯ ಬೇಸಾಯ ಕ್ರಮಗಳು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ, ತೊಗರಿ ಬೆಳೆಯುವ ತಾಕನ್ನ 2-3 ಸಲ ಆಳವಾಗಿ ಉಳುಮೆ ಮಾಡಿ ಹಸನಗೊಳಿಸುವಾಗ ಬಿತ್ತನೆಗೆ 3 ವಾರಗಳಿಗೆ ಮುಂಚಿತವಾಗಿಯೇ ಎಕರೆಗೆ 3 ಟನ್ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆಗೆ ಶಿಫಾರಸು ಮಾಡಿದ ಸುಧಾರಿತ ತಳಿಯನ್ನು ಉಪಯೋಗಿಸಿ ಎಕರೆಗೆ 5-6 ಕೆಜಿ ಅಂದ್ರೆ ಪೂರ್ಣ ಬೆಳೆ ಬೆಳೆಯುವಂತಹ ಸಂದರ್ಭದಲ್ಲಿ ಬಿತ್ತನೆ ಬೀಜ ಬೇಕಾಗುತ್ತೆ. 200 ಗ್ರಾಂ ರೈಜೋಬಿಯಂ ಜೀವಾಣುವನ್ನು ಲೇಪಿಸಿ ನೆರಳಿನಲ್ಲಿ ಆರಿಸಿ ನಂತರ ಬಿತ್ತನೆಗೆ ಉಪಯೋಗಿಸಬೇಕು. ಬಿತ್ತನೆ ಸಮಯದಲ್ಲಿ ಎಕರೆಗೆ 10 ಕೆಜಿ ಸಾರಜನಕ, 20 ಕೆಜಿ ರಂಜಕ ಹಾಗೂ 10 ಕೆಜಿ ಪೊಟ್ಯಾಷ್, 8 ಕೆಜಿ ಗಂಧಕ, 6 ಕೆಜಿ ಸತ್ತು ಒದಗಿಸುವ ರಾಸಾಯನಿಕ ಗೊಬ್ಬರಗಳನ್ನು ಬಿತ್ತನೆ ಸಾಲಿನಲ್ಲಿ ಬೆರೆಸಬೇಕು. ಆಗ ತಾನೇ ಜೀವಾಣು ಲೇಪಿಸಿ ಸಿದ್ಧಗೊಳಿಸಿದಂಥ ಬಿತ್ತನೆ ಬೀಜವನ್ನು 3-4 ಅಡಿ ಅಂತರದ ಸಾಲುಗಳನ್ನು ಮಾಡಿ ಗಿಡದಿಂದ ಗಿಡಕ್ಕೆ 1/2 ಅಡಿ ಅಂತರವಿರುವಂತೆ ಬೀಜವನ್ನು 1 ಅಂಗಳಕ್ಕಿಂತ ಹೆಚ್ಚು ಆಳಕ್ಕೆ ಬೀಳದಂತೆ ಇಳಿಜಾರಿಗೆ ಅಡ್ಡವಾಗಿ ಇರುವಂತೆ ಬಿತ್ತನೆ ಮಾಡಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ಮತ್ತಿದೀಗ ಮತ್ತೊಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅಂಗೈಯಷ್ಟು ಮೊಡನಾಗಿ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಗುಡಗಿ ಗುಡಾಗಿ ಚಲಿದಳು ಗಂಗಮ್ಮ ತಾಯಿ, ಗೂಡಾಗಿ ಚಲ್ಲಿದಳು ಗಂಗಮ್ಮ ತಾಯಿ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಏರಿ ಮ್ಯಾಗಳ ಬಳ್ಳಾಳು ರಾಯ ಕೆರೆಯ ಒಳಗಳ ಬೆಸ್ತರು ಹುಡುಗ, ಕೆರೆಯ ಒಳಗಳ ಬೆಸ್ತರು ಹುಡುಗ, ಕೆರೆಯ ಒಳಗಳ ಬೆಸ್ತರು ಹುಡುಗ, ನೀವು ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವಳಲ್ಲ, ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವಳಲ್ಲ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಆರು ಸಾವಿರ ಒಡ್ಡರ ಕರೆಸಿ 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, 3,000 ಗುದ್ದಲಿ ತರಿಸಿ, ಸೋಲು ಸೋಲಿಗೆ ಮಣ್ಣನ್ ಹಾಕಿಸಯ್ಯೋ ನಾನಿಲ್ಲುವಳಲ್ಲ, ಸೋಲು ಸೋಲಿಗೆ ಮಣ್ಣನ್ ಹಾಕಿಸಯ್ಯೋ ನಾನಿಲ್ಲುವಳಲ್ಲ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುಡುಗೋಲು ತರಿಸಿ,